ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ ಕೀಲುಗಳಲ್ಲಿ ತುಂಬಾ ನೋವಿದೆ, ನಡೆಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಮತ್ತು ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕುನ್ಗುನ್ಯ ಇರಬಹುದು. ಹೌದು, ಚಿಕುನ್ಗುನ್ಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕುನ್ಗುನ್ಯಾಗೆ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದು ಆಕಾಶವಾಣಿ ಮಡಿಕೇರಿ. ಈಗ ಸಮಯ 6:58. ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ಕೃಷಿಯಲ್ಲಿ ನಿರತರಾದ ಮಹಿಳೆಯನ್ನ ಪರಿಚಯಿಸುವ ಕಾರ್ಯಕ್ರಮ ನಾರಿ ದಾರಿ. ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ. ಕುಟುಂಬದಲ್ಲಿ ಮಹಿಳೆ ಕಲ್ಯಾಣಕ್ಕೆ ಕಹಳೆ, ಕುಟುಂಬದಲ್ಲಿ ಮಹಿಳೆ ಕಲ್ಯಾಣಕ್ಕೆ ಕಹಳೆ. ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಏಳಿಗೆಗೆ ದಾರಿ, ಏಳಿಗೆಗೆ ದಾರಿ. ಕೃಷಿಯಲ್ಲಿ ನಿರತರಾದ ನಾರಿಯರ ಕಾಯಕವನ್ನು ಪರಿಚಯಿಸುವ ಕಾರ್ಯಕ್ರಮ ನಾರಿ ದಾರಿ. ಕೇಳಿ ಕಾರ್ಯಕ್ರಮ ನಾರಿ ದಾರಿ. ಸೋಮವಾರಪೇಟೆ ತಾಲೂಕು ಹರ್ಗ ಗ್ರಾಮದ ಮಂಜುನಾಥ್ ಅವರ ಪತ್ನಿ ಸುಶೀಲಾ ಅವರು ನಮ್ಮ ಜೊತೆಗಿದ್ದಾರೆ. ಶ್ರೋತೃಗಳೇ, ಅನೇಕ ಹಳ್ಳಿಗಳಲ್ಲಿ ಮಹಿಳೆಯರು ಕೃಷಿಯಲ್ಲಿ ಭಾಗಿಯಾಗಿ ಚೆನ್ನಾಗಿ ಮನೆತನದ ಬೆಳವಣಿಗೆಯನ್ನ ಮಾಡಿಕೊಂಡಿದ್ದಾರೆ. ಸುಶೀಲಾ ಅವರು ಏನ್ ಹೇಳ್ತಾರೆ ಆಲಿಸ್ಕೊಳ್ಳಿ. ಅಮ್ಮ ಹೇಳಿ, ನಿಮ್ದು ತವರ್ಮನೆ ಯಾವುದು? ತವರ್ಮನೆ ತಾಕೇರಿ. ಎಷ್ಟು ಓದಿದ್ದು, ಯಾವಾಗ ಈ ಕಡೆಗೆ ಬಂದ್ರಿ? ಓದಿದ್ದು SSLC, ಈ ಕಡೆಗೆ ಬಂದು 23 ವರ್ಷ ಆಯ್ತು. ಇಲ್ಲಿ ಕೃಷಿ ಮಾಡ್ಕೊಂಡಿದ್ದೀನಿ. ಅಂದ್ರೆ ಹತ್ತತ್ರ 2022, ಈಗ 2000 ಇಸ್ವಿಯಲ್ಲಿ ಇಲ್ಲಿ ಬಂದ್ರ? 1999. ಅಲ್ಲೇ ವಾತಾವರಣ, ಇಲ್ಲೇ ವಾತಾವರಣ, ಏನ್ ವ್ಯತ್ಯಾಸ ಇಲ್ಲ ತಾಕೇರಿಗೂ ಮತ್ತೆ ಹರ್ಗ ಗ್ರಾಮಕ್ಕೂ ಅಲ್ವಾ? ಹೌದು ಸರ್, ಏನ್ ವ್ಯತ್ಯಾಸ ಇಲ್ಲ. ತವ್ರ ಮನೆಯಲ್ಲಿ ಕೃಷಿ ಕೆಲಸಗಳನ್ನ ಕಲಿತಿದ್ರ ಅಥವಾ ಹೇಗಿತ್ತು ಪರಿಸ್ಥಿತಿ? ಚಿಕ್ಕದಿಂದಲೂ ನಾನು ಕೃಷಿಯಲ್ಲಿ ಮಾಡ್ತಾ ಇದ್ದೆ. ನಮ್ಮ ಅಪ್ಪ ಅಮ್ಮ ಚಿಕ್ಕದ್ರಿಂದಲೂ ವ್ಯವಸಾಯದ ಬಗ್ಗೆ ಹೇಳ್ಕೊಡ್ತಾ ಇದ್ರು, ಅದನ್ನೇ ಮುಂದುವರ್ಸ್ಕೊಂಡು ಬಂದೆ. ಇಲ್ಲೂ ಕೂಡ ಅದನ್ನೇ ಮುಂದುವರಿಸ್ತಾ ಇದ್ದೀನಿ. ಮನೆಯಲ್ಲಿ ಯಾರ್ಯಾರು ಇದ್ರಮ್ಮ? ಮನೆಯಲ್ಲಿ ನಾನು, ನನ್ನ ಮಗ ಮತ್ತೆ ಅತ್ತೆ, ಯಜಮಾನ್ರು. ಎಲ್ಲರೂ ಕೈಮುಟ್ಟಿ ಕೆಲಸ ಮಾಡ್ತೀರಿ ಅಲ್ವಾ? ಮಾಡ್ತೀವಿ ಸರ್. ಬೇಸಾಯ ನೀನು ಸಹಾಯ, ನಿನ್ನ ಮನಮಂದಿಯೆಲ್ಲ ಸಹಾಯ ಅಂತ ಹೇಳೋದಿದೆ. ಆದ್ರೆ ಕೆಲವೊಬ್ರು ಅದನ್ನೇನೋ ಮಾತಾಡ್ಬಿಡ್ತಾರೆ, ಬೇಸಾಯ ನೀ ಸಹಾಯ, ನಿನ್ನ ಮನಮಂದಿಯೆಲ್ಲ ಸಹಾಯ ಅಂತ. ಎಲ್ಲರೂ ಕೈ ಜೋಡಿಸಿ ಕೆಲಸ ಮಾಡಿದ್ರೆ ಎಷ್ಟೊಂದು ಕೆಲಸ ಆಗ್ತವೆ. ಎಷ್ಟೋ ಸಾರಿ ಆಳು ಕಾಳುಗಳೇ ಬೇಕಾಗ್ಲಿಕ್ಕಿಲ್ಲ. ಕೊಟ್ಟಿಗೆ ಕೆಲಸ ಆಗ್ಲಿ, ಜಮೀನ್ ಕೆಲಸ ಆಗ್ಲಿ, ತೋಟದ ಕೆಲಸ ಆಗ್ಲಿ, ಎಲ್ಲದನ್ನ ಹಂಚಿಕೊಂಡು ನಿಮ್ ನಿಮ್ಮ ಅಭಿರುಚಿ ತಕ್ಕಂತೆ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ಬಿಟ್ರೆ ಎಷ್ಟೊಂದು ದುಡ್ಡು ಉಳಿತಾಯ ಆಗ್ತದೆ. ಹಲೋ ಮಾ. ಹೌದು ಸರ್. ಹೇಳಿ, ನೀವು ಬಹಳ ಇಷ್ಟಪಟ್ಟು ಮಾಡುವ ಕೆಲಸಗಳೇನು? ಎಲ್ಲ ಕೆಲಸನೂ ಮಾಡ್ತೀನಿ ಸರ್. ಮರ ಒಂದು 10 ಕಡಿಯಕ್ಕಾಗೋದಿಲ್ಲ, ಮತ್ತೆ ಪೂರ್ತಿ ಕೆಲಸನ ನಾನು ಮಾಡ್ತಾ ಇದ್ದೀನಿ. ನೋಡಿ, ಈ ಮಾತು ಕೃಷಿ ಕುಟುಂಬಕ್ಕೆ ದೊಡ್ಡ ಬಲ. ಕೆಲವೊಬ್ರು ಇಲ್ಲ ಅಡುಗೆ ಮಾಡೋದೇ ದೊಡ್ಡ ಕಷ್ಟದ ಕೆಲಸ, ಇನ್ನು ಸ್ವಲ್ಪ ಆ ಕಡೆ ಕಡೆ ಹೂವಿನ ಗಿಡ ನೋಡ್ಕೊಳ್ತೀವಿ ಅಂತ ಹೇಳೋದಿದೆ. ಹೂವಿನ ಗಿಡಗಳಿಗಿಂತ ಕುಟುಂಬ ಅನ್ನೋ ಒಂದು ದೊಡ್ಡ ವ್ಯವಸ್ಥೆಯಲ್ಲಿ ಸದಾ ಹಸನ್ಮುಖಿಯಾಗಿ ಜೀವನ ಮಾಡ್ತಾ ಇದೆ, ಅದೇ ಹೂವಿನ ತೋಟ ಆಗ್ತದೆ. ಮನೆ ಸುತ್ತಮುತ್ತ ತರಕಾರಿಗಳನ್ನು ಬೆಳ್ಕೊಳ್ಳೋದು ಮತ್ತಿತರೆ ನಿಮಗೆ ಬೇಕಾಗಿರೋ ಸಸ್ಯಗಳನ್ನು ಇಟ್ಕೊಂಡಿರೋದು ಇದೆಯಾ ಹೇಗಮ್ಮ? ಇದೆ ಸರ್, ತರಕಾರಿಗಳನ್ನ ಇನ್ ಮುಂದೆ ಮಾಡ್ತೀವಿ, ಈಗ ಮಳೆ ಅಂತ ಹೇಳಿ ಮಾಡಿಲ್ಲ. ಮತ್ತೆ ಬೇಸಿಗೆಯಲ್ಲಿ ಗದ್ದೆಗಳಲ್ಲಿ ಹಾಕೊಳ್ತೀವಿ, ಮೆಣಸು ಈ ತರ ಎಲ್ಲಾ ತರಕಾರಿನೂ ಹಾಕ್ತಿವಿ. ಮತ್ತೆ ಈ ಟೈಮಲ್ಲಿ ಪೂರ್ತಿ ನಾವು ತೋಟದ ಕಡೆ ಹೋಗ್ತೀವಿ ಸರ್. 23 ವರ್ಷ ಆಯ್ತು ಹರ್ಗ ಗ್ರಾಮಕ್ಕೆ ಬಂದು, ನೀವು ಮದುವೆ ಆಗೋ ಸಂದರ್ಭದಲ್ಲಿ ಆಲೋಚನೆ ಹೇಗಿತ್ತು? ಹೆಣ್ಮಕ್ಳಿಗಂತೂ ಇತ್ತೀಚಿನ ವರ್ಷಗಳಲ್ಲಿ ಕೃಷಿ ಕುಟುಂಬಕ್ಕೆ ಹೋಗಕ್ಕೆ ಇಷ್ಟ ಆಗುದಿಲ್ಲ, ಆಗ ನಿಮ್ಮ ಆಲೋಚನೆ ಹೇಗಿತ್ತು? ಇಲ್ಲ ಸರ್, ನನ್ನ ಮುಂದೆಯಿಂದಲೂ ಕೃಷಿ ಮಾಡಬೇಕು ಅನ್ನೋ ಆಸೆ ಇತ್ತು, ಈಗಲೂ ನನಗೆ ಕೃಷಿಲೇ ಇದ್ದು ಅದನ್ನೇ ಮುಂದುವರಿಸಿಕೊಂಡು ಹೋಗಬೇಕು ಅಂತ ಆಸೆ. ಒಳ್ಳೆ ಸಂಗತಿ. ಕೃಷಿಯಲ್ಲಿ ನೀವು ಕಂಡದ್ದು ಏನೇನು ಒಂಥರ ಹಿತವಾದ ವಿಚಾರಗಳು? ಕೆಲವೊಬ್ರು ಹೇಳ್ತಾರೆ ಇಲ್ಲಿರೋ ಆರೋಗ್ಯ ಎಲ್ಲೂ ಸಿಗಲ್ಲ, ಇಲ್ಲಿ ನಮ್ಗೆ ಏನ್ ಬೇಕಾದ್ರೂ ಬೆಳ್ಕೋಬಹುದು, ಆಮೇಲೆ ಶುದ್ಧವಾದ ಗಾಳಿ, ಶುದ್ಧವಾದ ನೀರು, ಹೀಗೆ ನೀವು ಹೇಗೆ ಅರ್ಥೈಸಿಕೊಂಡಿದ್ರಿ? ಇಲ್ಲಿ ಚೆನ್ನಾಗಿದೆ ವಾತಾವರಣ ಎಲ್ಲ, ನನಗೆ ಇಲ್ಲಿ ವಾತಾವರಣ ಇಷ್ಟ. ನನ್ನ ಮಗನಿಗೂ ಕೂಡ ಕೃಷಿ ಮಾಡಬೇಕು ಅನ್ನೋದು ಇಷ್ಟ ಇದೆ. ಅವನೀಗ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ ಲಾಸ್ಟ್ ವರ್ಷದ್ದು. ಅವನು ಮುಗಿಸಿ ಒಂದು 4 ವರ್ಷ ಲೋನ್ ಎಲ್ಲ ಮಾಡಿದ್ವಿ, ಅದನ್ನ ಮುಗಿಸಿದ ತಕ್ಷಣ ನಾನು ಮನೆ ಕಡೆಗೆ ಬರ್ತೀನಿ ಅಂತ ಹೇಳಿದ್ದಾನೆ. ಇಲ್ಲೇ ಇಸ್ಕೊತೀವಿ ಸರ್ ನಾವು ಅವ್ರನ್ನ. ನೋಡಿ, ಮಗನಿಗೂ ಅಪೇಕ್ಷೆ ಇದೆ, ಹಾಗೆ ಹೆತ್ತ ತಾಯಿಗೂ ಆಸೆ ಇದೆ ಮಗ ಕೃಷಿಕನಾಗ್ಬೇಕಂತ. ನಿಜ, ಕೃಷಿ ಅನ್ನೋದು ಏನು ಬೇಡವಾದ ಕಸುಬು ಅಲ್ಲ, ಆಮೇಲೆ ಜೀವನಕ್ಕೆ ಉಪಯುಕ್ತವಾದದ್ದು, ವರಮಾನದ ಗಳಿಕೆಗೂ ಪ್ರಯೋಜನಕಾರಿ. ಎಷ್ಟೋ ಮನೆತನಗಳು ಕೃಷಿಯಿಂದನೇ ಬೆಳವಣಿಗೆ ಆಗಿದಾವೆ, ಹಳ್ಳಿ ಹಳ್ಳಿಗಳು ಇವತ್ತು ನಿಂತಿರೋದು ಕೃಷಿಯಿಂದನೇ. ವ್ಯತ್ಯಾಸಗಳಾಗ್ತವೆ, ಏರುಪೇರುಗಳಾಗ್ತವೆ. ನೀವು ಕಂಡದ್ದು ಏನೇನು ಹೇಳಿ, ಈಗ 23 ವರ್ಷದಲ್ಲಿ ಇಲ್ಲಿ ನೀವು ಕಂಡಂತೆ ಬೆಲೆ ಏರುಪೇರು, ಬೆಳೆಯ ವ್ಯತ್ಯಾಸಗಳು ಇದೆಲ್ಲ ಆಗಿರ್ತವೆ ಅಲ್ಲಮ್ಮ? ನಾನು ಬಂದಾಗ ಇಲ್ಲಿ ಕಾಫಿ ತೋಟಗಳು ಕಡಿಮೆ ಇತ್ತು, ಏಲಕ್ಕಿನ ಮಾಡ್ತಾ ಇದ್ರು, ಅದು ಕಟ್ಟೆ ರೋಗ ಬಂದು ಹೋಯ್ತು. ಆ ನಂತರ ನಾವು ಕಾಫಿನ ಮಾಡ್ತಾ ಬಂದ್ವಿ, ನಾವೇ ಇಬ್ರು ಗಂಡ ಹೆಂಡತಿ ಸೇರಿ ಕಾಡೆಲ್ಲನೂ ಕಡ್ದು ಇದೆಲ್ಲ ಮಾಡಿ ಗಿಡಗಳನ್ನ ಹಾಕ್ತಾ ಬಂದಿದ್ವಿ. ಇನ್ನು ಮುಂದುವರ್ಸ್ತಾನೆ ಇದ್ವಿ, ವರ್ಷಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಬಂದಿದ್ವಿ. ತೋಟ ಸ್ವಲ್ಪ ಉಂಟು ಸರ್, ಈಗಲೂ 15 ಕೆಜಿ ಏಲಕ್ಕಿ ಆಯ್ತದೆ, ಅದನ್ನು ಮಧ್ಯೆ ಮಧ್ಯೆ ಬಿಟ್ಕೊಂಡಿದ್ವಿ. ಬಾಳೆಗಳು ಇದೆ, ಎಲ್ಲ ಇದೆ ಸರ್. ನೀವು ಬಂದಾಗ ನಿಮ್ಮ ಗಂಡನ ಮನೆಯಲ್ಲಿ ಪರಿಸ್ಥಿತಿ ಕೃಷಿದು ಹೇಗಿತ್ತು? ಈಗ ಇತ್ತು ಸರ್, ಈಗ ಅದಕ್ಕಿಂತ ಸ್ವಲ್ಪ ಮುಂದೆ ಬಂದಿದ್ವಿ. ಹೇಳ್ತಾ ಇದ್ರಿ ನೀವು ನಿಮ್ಮ ಯಜಮಾನರು ಗಿಡಗಳನ್ನೆಲ್ಲ ಕಡಿದು ಬೇಡವಾದನ್ನೆಲ್ಲ ತೆಗೆದು ಕಾಫಿ ತೋಟ ಮಾಡಿದ್ರಿ, ಏಲಕ್ಕಿ ತೋಟ ಮಾಡಿದ್ರಿ, ಇನ್ನು ಏನೆಲ್ಲ ಮಾಡಿದ್ರಿ, ಕೆಲವೊಂದು ನೆನಪು ಮಾಡ್ಕೊಂಡ್ರೆ ಖುಷಿ ಆಗ್ತದೆ. ಇಷ್ಟೊಂದು ಕೆಲಸ ಮಾಡಿ ನಾವು ಬೆಳೆದ್ವಲ್ಲ ಅನ್ನೋದು ಒಂದು ಅಭಿಮಾನದ ಸಂಕೇತ ಆಗ್ತದೆ. ಬೇಸಾಯದಲ್ಲಿ ಎಷ್ಟು ಕೆಲಸ ಮಾಡಿದ್ರು ಸಾಲದೆ, ಪ್ರತಿ ದಿನನೂ ಕೆಲಸ ಇರುತ್ತೆ ಅಲ್ಲಮ್ಮ? ಹೌದು ಸರ್, ಒಂದು ದಿನನೂ ಟೈಮೇ ಇಲ್ಲ ಸರ್, ನಾನು ಮನೆಗೆ ಕೂಡ ಹೋಗ್ತಾ ಇಲ್ಲ, 1.5 ವರ್ಷ ಆಯ್ತು, ಇನ್ನು ಹೋಗಕ್ಕೆ ಆಗಿಲ್ಲ ನನಗೆ. ತವ್ರ ಮನೆಗೆ ಹೋಗ್ಲಿಕ್ಕೆ ಸಮಯ ಸಿಕ್ಕಿಲ್ಲರಮ್ಮ? ಸಿಕ್ಕಿಲ್ಲ ಸರ್. ಅಂದ್ರೆ ಸಾಕು ಇನ್ನೇನು ತವ್ರ ಮನೆದು ಅನ್ನೋ ರೀತಿಯಲ್ಲಿ ಆಲೋಚನೆಗಳು ಬರಬಹುದು. ಒಂದು, ಎರಡನೇದು, ತವ್ರ ಮನೆಗಿಂತ ಸುಖ ಸಮೃದ್ಧಿ ಇಲ್ಲಿ ಕೊಟ್ಟ ಮನೆಯಲ್ಲಿ ಇದೆ. ಜವಾಬ್ದಾರಿಗಳು ಇದಾವೆ, ಇದ್ದೇ ಇರುತ್ತೆ. ಈಗೆಲ್ಲ ಫೋನ್ಗಳಿದಾವೆ, ದಿನ ಮಾತಾಡಬಹುದು, ದಿನಕ್ಕೆ 2 ಸಾರಿ ಯಾಕೆ 4 ಸಾರಿ ಮಾತಾಡಬಹುದು. ಹಿಂದೆಲ್ಲ ಫೋನ್ಗಳು ಇರಲಿಲ್ಲ, ಬಸ್ಗಳು ಕಷ್ಟ, ಒಂಥರ ತವ್ರ ಮನೆಗೆ ಹೋಗೋದಂತಂದ್ರೆ ಹಬ್ಬ. ಈಗೇನಿಲ್ಲ, ಎಲ್ಲರೂ ಎಲ್ಲಿದ್ರು ಅವರು ಸಂಪರ್ಕಕ್ಕೆ ಸಿಗ್ತಾರೆ, ಅನುಕೂಲವೇ. ನೋಡಿ, ನಿಮ್ಮ ಮನೆತನದ ಬೆಳವಣಿಗೆಯಲ್ಲಿ ನೀವು ಭಾಗಿಯಾಗಿ ಬೆಳೆಸುವ ಒಂದು ವಿಚಾರ ವಿಶೇಷವಾದದ್ದು. ನಿಮ್ಮ ಯಜಮಾನರ ಅಪೇಕ್ಷೆ ಹೇಗಿದೆ ಕೃಷಿಯಲ್ಲಿ? ಅವರು ಕೂಡ ನನ್ನಂತೆ ಕೆಲಸ ಮಾಡ್ತಾರೆ. 2 ಕೊಟ್ಟಿಗೆಗಳು ಮನೆ ಹತ್ರ ನಾನ್ ಮಾಡ್ಕೊಂಡ್ರೆ ಅವರು ಅಲ್ಲಿದ್ದು ಕೊಟ್ಟಿಗೆ ಕೆಲಸ ಎಲ್ಲಾನು ಮಾಡ್ತಾರೆ. ಮತ್ತೆ ಹುಲ್ಲು ಸೊಪ್ಪು ಇದ್ದದನ್ನೆಲ್ಲ ನಾನು ಸೇರ್ತೀನಿ, ಅವರು ಸೇರ್ಕೊಂಡು ತೋಟ ಕೆಲಸ, ದಾನಗಳದು, ಗದ್ದೆ ಕೆಲಸ ಎಲ್ಲಾನು ಕೂಡ ಇಬ್ರು ಸೇರಿ ಮಾಡ್ಕೊಂಡು ಹೋಗ್ತೀವಿ. ಒಳ್ಳೇದೇ. ಜನ ಮಾತಾಡೋದಿದೆ ಕೆಲವೊಂದು ಕುಟುಂಬಗಳಲ್ಲಿ, ನಾನು ನನ್ನ ಯಜಮಾನರಿಗಿಂತ ಕಡಿಮೆ ಇಲ್ಲ, ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತೀನಂತ ಮಹಿಳೆಯರು ಹೇಳೋದಿದೆ. ಹೇಗೆ ನಿಮ್ಮ ಮನೆಯಲ್ಲಿ, ನೀವು ಜೋರ, ನಿಮ್ಮ ಯಜಮಾನರು ಜೋರ ಕೆಲಸಗಳಲ್ಲಿ? ಕೆಲಸಗಳಲ್ಲಿ ನಾನೇ ಜೋರು ಸರ್. ಬಹಳ ಮೆಚ್ಚುವ ಸಂಗತಿ ಅದು. ನೋಡಿ, ಹೆಣ್ಣು ಅಬಲೆ ಅಲ್ಲ, ಬಲವಾಗಿ ಕೆಲಸ ಮಾಡುವ ಸಮರ್ಥ ವ್ಯಕ್ತಿಯಾಗಿನೂ ರೂಪುಗೊಂಡಿದ್ದಾಳೆ. ಎಷ್ಟೋ ಕುಟುಂಬಗಳಲ್ಲಿ ಹೆಣ್ಮಕ್ಳು ಪುರುಷರಿಗಿಂತ ಬಹಳ ಚೆನ್ನಾಗಿ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬೆಳವಣಿಗೆಗೆ ಕೈ ಜೋಡಿಸಿದ್ದಾರೆ. ಅಭಿಮಾನದಿಂದ ಹೇಳ್ತದ್ರಿ, ನಮಗೂ ಖುಷಿ ಕೊಡುವ ಸಂಗತಿ. ಹೆಣ್ಮಕ್ಳಲ್ಲಿ ಶಕ್ತಿ ಇಲ್ಲ, ಹೆಣ್ಮಕ್ಳಿಗೆ ಆಸಕ್ತಿ ಇಲ್ಲ ಅನ್ನೋದು ತಪ್ಪೆ. ಮಗ ಇಂಜಿನಿಯರಿಂಗ್ ಮುಗಿಸಿಕೊಂಡು ಉದ್ಯೋಗ ಸ್ವಲ್ಪ ವರ್ಷಗಳ ಕಾಲ ಮಾಡಿಕೊಂಡು ಮತ್ತೆ ಕೃಷಿಗೆ ಮರಳಿ ಅನ್ನೋ ಒಂದು ಆಶಯನ್ನು ಇಟ್ಕೊಂಡಿದ್ದೀರಿ. ಕೃಷಿಯಲ್ಲಿ ಒಂಥರ ನೆಮ್ಮದಿಯಿಂದ ಸಂತೋಷದಿಂದ ನೀವು ಭಾಗಿಯಾಗಿರೋದನ್ನ ಹಂಚಿಕೊಂಡ್ರಿ ಅಮ್ಮ. ಧನ್ಯವಾದಗಳು ತಾಯಿ. ನಮಸ್ಕಾರ. ನಮಸ್ತೆ ಸರ್. ವೀಣಾ ಅವರು ಹರಗ ಗ್ರಾಮದವರು, ಶ್ರೋತೃಗಳೇ. ಸೋಮವಾರಪೇಟೆ ತಾಲೂಕು ವೀಣಾವರಿಗೂ ಕೃಷಿಯಲ್ಲಿ ಒಳ್ಳೆ ಆಸಕ್ತಿ ಇದೆ ಅಂತ ಅನ್ಕೊಂಡು ಹೇಳಲಾಗ್ತಾ ಇತ್ತು. ಇಲ್ಲಿ ಹರ್ಗ ಗ್ರಾಮಕ್ಕೆ ನಾವು ಹೋದಾಗ ಅಲ್ಲಿನ ಆಸಕ್ತ ರೈತರು ರೈತ ಮಹಿಳೆಯರು ಸೇರ್ಕೊಂಡಿದ್ರು. ಬೆಳಿಗ್ಗೆ ನಾವು ಸುಮಾರಾಗಿ 11 ಗಂಟೆಗೆ ಹೋಗಿ ನಾವು ಕೆಲಸವನ್ನ ಮುಂದುವರಿಸ್ತಾ ಇರುವಾಗ 3:30 ಆದ್ರೂ ಕೆಲವೊಬ್ರು ಕಾಯ್ತಾ ಇದ್ರು. ಅದರಲ್ಲಿ ವೀಣಾ ಅವರು ಸಹ ಒಬ್ರು. ಆಸಕ್ತಿಯಿಂದ ಕೃಷಿ ಕೆಲಸ ಮಾಡುವ ವೀಣಾ ಅವರನ್ನ ಈಗ ಮಾತನಾಡಿಸಿದ್ವಿ. ಹೇಳಿ ಅಮ್ಮ, ನಿಮ್ದು ತವರು ಮನೆ ಯಾವ್ದು, ಏನ್ ಓದಿದ್ರಿ? ನಾನು 10ನೇ ಕ್ಲಾಸ್ ಓದಿರೋದು. ತವರು ಮನೆ ದೊಡ್ಕಲ್ಲೂರು, ನಮ್ದು ಹೆಸ್ಲೂರು ಹೋಬಳಿ, ಸಕಲೇಶ್ಪುರ ತಾಲೂಕು ಬರುತ್ತೆ, ಹಾಸನ ಜಿಲ್ಲೆ. ನಾನು ಇಲ್ಲಿಗೆ ಮದ್ವೆ ಆಗಿದ್ದು 2005 February 20th ಮದ್ವೆ ಆಗಿ ಇಲ್ಲಿ ಬಂದೆ. ಈಗ ಮದ್ವೆ ಆಗಿ 17 ವರ್ಷ ತುಂಬಿ 18 ವರ್ಷ ನಡೀತಾ ಇದೆ. ಕೃಷಿಯಲ್ಲೇ ಎಲ್ಲ ಜೀವನ ನಮ್ದು. ಕೃಷಿ ಕುಟುಂಬಕ್ಕೆ ಸೇರ್ಬೇಕನ್ನೋ ಒಂದು ಆಲೋಚನೆ ಇತ್ತು, ಅಥವಾ ಅಪ್ಪ ಅಮ್ಮ ಹೇಳಿದಂಗೆ ನೀವು ಮದ್ವೆ ಆಗಿ ಕೇಳಿ ಬಂದ್ಬಿಟ್ರೆ ಹೆಂಗೆ? ಇಲ್ಲ ಸರ್, ನನಗೆ ಕೃಷಿ ಅಂದ್ರೆ ಇಷ್ಟ ಚಿಕ್ಕದ್ರಿಂದನು, ಹಾಗಾಗಿ ಆಗ್ಬೇಕಾಯ್ತು. 10ನೇ ಕ್ಲಾಸ್ ಪಾಸ್ ಆದ್ರೆ ಫೇಲ್ ಆದ್ರೆ? ಇಲ್ಲ ಸರ್, ಒಂದ್ ಸಬ್ಜೆಕ್ಟ್ ಹೋಯ್ತು ಮ್ಯಾಥ್ಸ್, ಹಾಗಾಗಿ ಅಲ್ಲಿಗೆ ಬಿಟ್ಟೆ. ಮತ್ತೆ ಪ್ರಯತ್ನ ಪಟ್ಟು PUC ಮಾಡಬೇಕು ಅಥವಾ ನಂತರ ಹೆಚ್ಚಿಗೆ ಓದ್ಬೇಕನ್ನೋ ಒಂದು ಆಲೋಚನೆ ಬರಲಿಲ್ವಾ? ಹೇಗೆ ಆಲೋಚನೆ ಬಂತು? ಮನೇಲಿ ಅಮ್ಮಂಗೆ ಕಷ್ಟ, ಹುಷಾರಿರ್ಲಿಲ್ಲ, ಹಾಗಾಗಿ ವಿದ್ಯಾಭ್ಯಾಸ ಕೈ ಬಿಟ್ಟೆ. ನೀವೆಲ್ಲ SSLC ತನಕ ಕೃಷಿ ಕೆಲಸಗಳನ್ನ ಮಾಡ್ಕೊಂತ ಓದಿದ್ರಾ? ಹೇಗೆ? ಹೌದು, ಕೆಲಸ ಮಾಡ್ಕೊಂಡೇ ಓದಿದ್ದು. 17 ವರ್ಷ ಆಯ್ತು ಹರ್ಗ ಗ್ರಾಮಕ್ಕೆ ಬಂದು. ನಿಮ್ಮ ಮನೆತನದ ಒಂದು ಪರಿಸ್ಥಿತಿ ಹೇಗಿತ್ತು? ನೀವು ಹೇಗೆ ಕೃಷಿ ಕೆಲಸಗಳಲ್ಲಿ ಭಾಗಿಯಾದ್ರಿ? ಹೇಗೆ ಪರಿಸ್ಥಿತಿ ಕಾಣ್ತು ಅನ್ನೋದನ್ನ ನೆನಪು ಮಾಡ್ಕೊಳ್ಳಿ. ಅದೇ ಈಗ ಹೇಳಿದ್ರಲ್ಲೆಲ್ಲರೂ ಮೆಣಸು ಬೆಳಿಬೇಕಿತ್ತು, ಕಷ್ಟ ಪಡಬೇಕಿತ್ತು. ಈಗ ಅವೆಲ್ಲ ಕಡಿಮೆ ಆಗಿದೆ, ಆದ್ರೆ ಕಾಫಿ ತೋಟ ಮಾಡಿದ್ದಾರೆ, ಹಾಗಾಗಿ ಸ್ವಲ್ಪ ಗದ್ದೆ ಕೆಲಸ ಕಡಿಮೆ, ತೋಟದ ಕೆಲಸ ಜಾಸ್ತಿ ಮಾಡ್ತೀವಿ. ಈಗೆಲ್ಲ ಬಹಳ ಜನ ತೋಟಗಳನ್ನು ಮಾಡಿಕೊಂಡ್ರು, ಗದ್ದೆಗಳಲ್ಲೂ ಅಡಿಕೆಯನ್ನ ಹಾಕೊಂಡ್ರು, ರೋಬಸ್ಟ ಕಾಫಿಯನ್ನು ಬೆಳ್ಕೊಂಡಿದ್ದಾರೆ, ಗದ್ದೆ ಬೆಳೆಯೋದು ಕಡಿಮೆ ಆಯ್ತು. ತರಕಾರಿಗಳನ್ನು ಈಗಲೂ ಸಾಗುವಳಿ ಮಾಡ್ತದಾರಲ್ವಾ? ಇಲ್ಲ ಸರ್, ನಾವ್ ಯಾವ್ದು ಹಾಕಿಲ್ಲ, ಗದ್ದೆ ಗದ್ದೆ ರೀತಿನೆ ಇದೆ, ತೋಟ ಮಾತ್ರ ಮಾಡ್ಕೊಂಡಿದ್ವಿ. ಈಗ ಸ್ವಲ್ಪ ಸ್ವಲ್ಪ ಅದರಲ್ಲೇ ಜೀವನ ಮಾಡ್ಬೇಕಲ್ಲ, ಮಾಡ್ತಾ ಇದ್ವಿ. ಮನೆಯಲ್ಲಿ ಯಾರ್ಯಾರಿದ್ರು ವಿಣಕ್ಕ? ಮನೆಯಲ್ಲಿ ನಾನು, ನನ್ನ ಗಂಡ ಮತ್ತೆ 2 ಮಕ್ಕಳಿದ್ದಾರೆ, ಮತ್ತೆ ನಮ್ಮ ಅತ್ತೆ ಮಾವ ಭಾವ ಅಕ್ಕ ಅವ್ರಿಗೆ 2 ಮಕ್ಕಳಿದ್ದಾರೆ. ಅತ್ತೆ ಮಾವರಿಗೆ ವಯಸ್ಸು ಎಷ್ಟಿರ್ಬೋದು? ಮಾವನ್ಗೆ 83, ಅತ್ತೆಗೆ 73. ಅವರು ಸಹ ಸಣ್ಣ ಪುಟ್ಟ ಕೆಲಸಗಳಿಗೆ ಕೈ ಹಾಕ್ತಾರಲ್ವ? ಅವರು ಮಾಡ್ತಾರೆ ಸರ್, ಸ್ವಲ್ಪ ಏಲಕ್ಕಿ ತೋಟ ಇದೆ ಅವ್ರಿಗೆ ಅಂತ, ಅವ್ರ ಕೈಲಾದಷ್ಟು ಅವ್ರ ಕೆಲಸ ಅವ್ರು ಮಾಡ್ಕೋತಾರೆ. ಮಕ್ಕಳು ನಿಮ್ಮವರು ಎಷ್ಟು ವಯಸ್ಸಿನವರು? ಮಗ 17 ವರ್ಷ ನಡೀತಾ ಇದೆ, ಮಗಳು 15 ವರ್ಷ. ಅವರು ಸಹ ಕೃಷಿ ಕೆಲಸಗಳನ್ನ ಮಾಡ್ಲಿಕ್ಕೆ ಸಮರ್ಥರೆ, ಓದ್ಕೊಂತ ಈ ಕೆಲಸಗಳನ್ನು ಮಾಡ್ಕೊಂತ ಹೋದ್ರೆ ಅನುಕೂಲ. ಬರೀ ಕ್ರೀಡೆನೇ ಪ್ರಮುಖವಾದದ್ದು, ಕ್ರೀಡಾ ಚಟುವಟಿಕೆಗಳಲ್ಲೇ ಭಾಗವಹಿಸಬೇಕನ್ನೋದೇನಿಲ್ಲ. ಕೃಷಿ ಕೆಲಸಗಳು ಸಹ ಕ್ರೀಡೆಗಿಂತ ಒಂದ್ ರೀತಿಯಲ್ಲಿ ಶ್ರೇಷ್ಠವೇ ಅಂತ ಅನ್ಕೊಂಡು ನಮ್ಮ ಹಿರಿಯರು ಅನುಭವಸ್ಥರು ಹೇಳ್ತಾ ಬಂದ್ರು. ಅವರಿಗೂ ಆಸಕ್ತಿ ಇದೆಯಲ್ವಾ ಕೃಷಿ ಕೆಲಸಗಳಲ್ಲಿ? ಆಸಕ್ತಿ ಇದೆ ಸರ್, ಆದ್ರೆ ಮಕ್ಕಳಲ್ವಾ, ಒಮ್ಮೆ ಬರ್ತಾರೆ ಒಮ್ಮೆ ಬರಲ್ಲ, ಮಾಡ್ತಾರೆ ಬಂದ್ರೆ ಕೆಲಸನ. ನೀವು ನಿಮ್ಮ ಯಜಮಾನರು ಹೇಗೆ ಕೃಷಿ ಕೆಲಸಗಳನ್ನ ಹಂಚಿಕೊಳ್ತೀರಿ, ಯಾರು ಮುಂದು ಯಾರು ಹೆಚ್ಚು ಕೆಲಸಗಳನ್ನ ಮಾಡ್ತೀರಿ ಅನ್ನೋದನ್ನ ಸಂಕೋಚ ಇಲ್ದನ್ನ ಹೇಳ್ಬೋದಾ? ಹೇಳ್ಬೋದು ಸರ್, ಹಾಗೇನಿಲ್ಲ. ನಾನು ನಿಧಾನ ಆದ್ರೆ ಅವ್ರು ಚುರುಕಾಗಿರ್ತಾರೆ, ಅವ್ರು ನಿಧಾನ ಆದ್ರೆ ನಾನ್ ಚುರುಕ ಮಾಡ್ತೀನಿ, ಇಬ್ರು ಸಮ. ಏನು ನೀವು ಬಹಳ ಇಷ್ಟಪಟ್ಟು ಮಾಡುವ ಕೆಲಸಗಳು? ಇಷ್ಟಪಟ್ಟು ಅದು ಇದು ಅಂತಲ್ಲ, ಎಲ್ಲಾ ಕೆಲಸನೂ ಮಾಡ್ತೀವಿ. ಅಂದ್ರೆ ಸ್ವಲ್ಪ ಕಷ್ಟದ ಕೆಲಸ ಅಂದ್ರೆ ಕತ್ತಿ ಗುದ್ಲಿದು ಅಷ್ಟೇ. ಕಾಫಿ ಕಟಾವ್ ಮಾಡೋದು, ಏಲಕ್ಕಿ ಕೇಳೋದು, ಮತ್ತೆ ಹಳ ಒಡೆಯೋದು, ಹಳ ಕೀಳೋದು, ಇನ್ನು ಬೇರೆ ಬೇರೆ ಕೆಲಸಗಳನ್ನೆಲ್ಲ ಕಲ್ತ್ರೆ ಒಳ್ಳೇದೇ. ಎಲ್ಲದಕ್ಕೂ ಆಳು ಕಾಳುಗಳ ಮೇಲೆ ಅವಲಂಬನೆ ಅಷ್ಟೊಂದು ಒಳ್ಳೇದಲ್ಲ, ಅಲ್ವಮ್ಮ? ಹೌದು ಸರ್, ಎಲ್ಲ ಸರಿ ಸಮ ಮಾಡ್ತಾರೆ ನಮ್ಮ ಮನೆಯವರುವೆ, ನಾನು ಮಾಡ್ತೇನೆ. ಹಸುಗಳನ್ನ ಸಾಕೋದು, ಕೊಟ್ಟಿಗೆ ಶುಚಿ ಮಾಡೋದು, ಇನ್ನು ಬೇರೆ ಬೇರೆ ಸಂಗತಿಗಳ ಜವಾಬ್ದಾರಿ ಯಾರದು? ಮನೆ ಹತ್ರ ನಾನ್ ಮಾಡಿದ್ರೆ ಹೊರಗಡೆ ಅವ್ರು ಮಾಡ್ಕೊಂಡು ಬರ್ತಾರೆ, 2 ಕೊಟ್ಟಿಗೆ ನಮ್ದು. ಅಲ್ಲಿ ಹೊರಗಡೆ ಕೊಟ್ಟಿಗೆ ಅವರು ಮಾಡ್ಕೊಂಡು ದನ ನೋಡ್ಕೋತಾರೆ, ನಾನು ಇಲ್ಲಿ ಮನೇಲಿ ಮಾಡ್ಬಿಟ್ಟು ಮತ್ತೆ ತೋಟಕ್ಕೆ ಹೋಗ್ತೀನಿ. ಕೆಲವೊಂದು ಕುಟುಂಬಗಳಲ್ಲಿ ಅಣ್ಣ ತಮ್ಮಗಳು ಹಂಚಿಕೊಳ್ತಾರೆ ಕೆಲಸಗಳನ್ನ, ಹಾಗೆ ಗಂಡ ಹೆಂಡತಿನೂ ಹಂಚಿಕೊಳ್ಳುತ್ತಾರೆ. ನೀವೇನು ಆ ತರ ಮಾಡ್ಕೊಳ್ಳೋದಿಲ್ವಾ, ಅಥವಾ ನಿರ್ದಿಷ್ಟವಾದ ಒಂದು ಕಾರ್ಯಪಟ್ಟಿನ ಇಟ್ಕೊಂಡು ಹೋಗ್ತಾರೆ ಹೇಗೆ? ಇಲ್ಲ ಸರ್, ಹಾಗೇನಿಲ್ಲ. ಆದ್ರೆ ನನ್ಗೇನಾದ್ರು ಆಗ್ಲಿಲ್ಲ ಅಂದ್ರೆ ಅವ್ರು ಮಾಡ್ತಾರೆ, ಅವ್ರಿಗಾಗ್ಲಿಲ್ಲ ನಾನ್ ಮಾಡ್ತೀನಿ. ಸ್ವಲ್ಪ ದೊಡ್ಡ ಕೆಲಸ ಎಲ್ಲ ಅವರೇ ಜಾಸ್ತಿ ಮಾಡೋದು. ಕೃಷಿಯಲ್ಲಿ ಆನಂದ ಕಂಡಿದ್ದೀರಿ, ಅಭಿವೃದ್ಧಿನೂ ಗಮನಿಸ್ತಿದ್ದೀರಿ ಅಲ್ಲಮ್ಮ? ಹೌದು ಸರ್, ಆದ್ರೆ 17 ವರ್ಷ ಹಿಂದೆಗೂ ಈಗಿಗೂ ತುಂಬಾ ವ್ಯತ್ಯಾಸ ಇದೆ. ಆದ್ರೆ ಈಗ 2018 ಸ್ವಲ್ಪ ಮಳೆ ಜಾಸ್ತಿ ಆಗಿ ಸ್ವಲ್ಪ ತೊಂದರೆಯಲ್ಲಿದ್ದೀವಿ. ಈ ತರ ತೊಂದರೆಗಳು ಈಗ ಒಂದು 17 ವರ್ಷಗಳಲ್ಲಿ ಕಂಡಿದ್ದೀರಾ? ಇಲ್ಲ ಸರ್, ಬೇರೆದ್ರಲ್ಲಿ ಕಷ್ಟ ಸುಖ ನೋಡಿದೀವಿ. ವ್ಯವಸಾಯದ ಬಗ್ಗೆ 18ರಿಂದ 22ನೇ ಇಸ್ವಿವರೆಗೆ ನೋಡಿರೋ ಕಷ್ಟನ ಯಾವಾಗ್ಲೂ ನೋಡಿರ್ಲಿಲ್ಲ. ಅಂದ್ರೆ ಅತಿ ಮಳೆ ಆಯ್ತು ಅಂತ ಹೇಳ್ತಿದ್ದೀರಾ? ಹೌದು ಸರ್, ಅತಿ ಮಳೆ. ನಾವು ಎಷ್ಟು ಶ್ರಮ ಪಟ್ಟರು, ಈ ವರ್ಷ ಅಂತೂ ತುಂಬಾ ಶ್ರಮ ಪಟ್ಟು ಸ್ಪ್ರೇ ಎಲ್ಲ ಹೊಡೆದ್ವಿ, ಆದ್ರೂ ಎಲ್ಲ ನೆಲ ಕುರುಳಿದೆ, ಕಾಫಿ ಏನು ಇಲ್ಲ, ಗಿಡನೇ ಇಲ್ಲ, ಆ ರೀತಿಯಾಗಿದೆ. ವ್ಯತ್ಯಾಸ ಆಗ್ತಾ ಇರುತ್ತೆ. ಮುಂದೆ ಸಿದ್ಧತೆ ಮಾಡ್ಕೋಬೇಕು, ಸಹಜ. ಇದು ಎಲ್ಲಾ ಕ್ಷೇತ್ರಗಳಲ್ಲೂ ಇದ್ದಿದ್ದೆ. ಎಷ್ಟೋ ಕಡೆಗೆ ಏನೆಲ್ಲ ಅನಾಹುತ ಆಗಿದೆ ಅತಿಯಾದ ಮಳೆಯಿಂದ, ಕಟ್ಟಡಗಳೇ ಕೊಚ್ಚಿಕೊಂಡು ಹೋಗಿದಾವೆ. ಏನು ಹೇಳ್ತೀರದ ನಷ್ಟ. ಇಡೀ ರಾಜ್ಯದಲ್ಲಿ ಸಾವಿರಾರು ಕೋಟಿ ರೂಪಾಯಿ ಬೆಳೆ ನಷ್ಟ ಆಗಿದೆ, ಜನವಸತಿಗೂ ಸಮಸ್ಯೆ ಆಗಿದೆ, ಏನೆಲ್ಲ ತೊಂದರೆಗಳಾಗಿದಾವೆ, ಅದು ರೈತರಿಗೂ ಹೊರತಾಗಿಲ್ಲ. ಕೃಷಿ ಬಗ್ಗೆ ಒಟ್ಟಾರೆ ಇತರೆ ಮಹಿಳೆಯರಿಗೆ ಯುವತಿಯರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಮ್ಮ ನಿಮ್ಮ ಅನುಭವದ ಮೂಲಕ? ನನ್ನ ಅನುಭವದ ಮೂಲಕ ಅಂದ್ರೆ, ನಾವು ಒಂದು ಮನೇಲಿ ಮಗಳ ಹುಟ್ಟಿರ್ತೀವಿ, ಆದ್ರೆ ಒಂದು ಮನೆಗೆ ಬಂದು ಸಂಸಾರ ಮಾಡಬೇಕು ಅಂದ್ರೆ ಎಲ್ಲಾದ್ನು ಅರ್ತು ಕಷ್ಟನ ಸುಖನ ಬದುಕಬೇಕು ಅಂತ ಹೇಳ್ತೀನಿ ಸರ್. ಕಷ್ಟವನ್ನ ಸುಖವಾಗಿ ಪರಿವರ್ತನೆ ಮಾಡಿದಾಗ ಜೀವನ ಒಂಥರ ಆನಂದ ಅನಿಸುತ್ತೆ. ಸುಖವನ್ನೇ ಕಷ್ಟವಾಗಿ ಪರಿವರ್ತನೆ ಮಾಡಿ ಒದ್ದಾಡಿದ್ರೆ ಅದಕ್ಕೆ ಉತ್ತರನೇ ಇಲ್ಲ. ಎಷ್ಟೋ ಜನ ಹಾಗೆ ಮಾಡ್ಕೊಳ್ತಾರೆ, ಬಯಸಿ ನಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಾಗ ಜೀವನ ಸಂತೋಷಕರ ಅನಿಸುತ್ತೆ, ಕಷ್ಟ ಅನಿಸೋದಿಲ್ಲ. ಇದು ಕೃಷಿಯಲ್ಲಿ ಇನ್ನೂ ವಿಶೇಷವಾದ ಸಂಗತಿನೇ. ನಿಮ್ಮ ಅನಿಸಿಕೆಗಳನ್ನ ಅಭಿಪ್ರಾಯಗಳನ್ನ ಹಂಚಿಕೊಂಡ್ರಮ್ಮ. ಧನ್ಯವಾದಗಳು ತಾಯಿ, ನಮಸ್ಕಾರಮ್ಮ. ಧನ್ಯವಾದ ಸರ್. ಕೆಳಗರೆ ಸೋಮಾರ್ಪೇಟೆ ತಾಲೂಕು ಹರ್ಗ ಗ್ರಾಮದ ರೈತ ಮಹಿಳೆ ವೀಣಾ ಅವರು ಇದುವರೆಗೆ ಮಾತನಾಡಿದರು. ಹರ್ಗ ಗ್ರಾಮದ ದಿನೇಶ್ ಹೆಚ್ ಪಿ ಅವರ ಪತ್ನಿ ಹೇಮಂತ್ ಕುಮಾರಿ ಇಲ್ಲಿ ಸ್ಥಳೀಯವಾಗಿ ಪ್ರೀತಿ ಅನ್ಕೊಂಡು ಕರೀತಿದ್ದಾರೆ. ಹೇಮಂತ್ ಕುಮಾರಿ ಅವರು ನಾವು ಅವರ ಊರಿಗೆ ಹೋದಾಗ ಅವರ ಮನೆಗೆ ಆಮಂತ್ರಿಸಿದ್ರು. ಮನೆಯ ಸುತ್ತಮುತ್ತ ಮತ್ತು ಮನೆ ಮೇಲ್ಗಡೆ ಜೇನು ಪೆಟ್ಟಿಗೆಗಳನ್ನ ಇಟ್ಕೊಂಡಿದ್ದಾರೆ, ಕೃಷಿಯಲ್ಲೂ ಆಸಕ್ತಿಯಿಂದ ತೊಡಸ್ಕೊಂಡಿದ್ದಾರೆ. ಹೇಳಿ ಅಮ್ಮ, ನಿಮ್ದು ತವರ್ಮನೆ ಯಾವ್ದು? ನಮ್ದು ಸಕಲೇಶ್ಪುರ ತಾಲೂಕು ಬೀಳ್ತಾಳು ಅಂತ. ಅಲ್ಲಿ ನೀವು ಏನು ಓದಿದ್ರಿ, ಮತ್ತೆ ಅಪ್ಪ ಅಮ್ಮಗಳಿಂದ ಏನಾದ್ರೂ ಪಾಠ ಕಲಿತರಾ ಕೃಷಿ ಬಗ್ಗೆ? ನಾವು ಕೃಷಿ ಕುಟುಂಬದಿಂದನೇ ಬಂದಿದ್ದು, ಡಿಗ್ರಿ ಒಂದ್ ವರ್ಷ ಓದ್ದೆ, ಮತ್ತೆ ಕಂಪ್ಲೀಟ್ ಮಾಡಕ್ಕಾಗ್ಲಿಲ್ಲ, ಮದ್ವೆ ಆಯ್ತು ಅಷ್ಟೇ. ಇಲ್ಲ, ನಾನು ಪದವಿ ಮಾಡಬೇಕು ಅಂತ ಹಠ ಹಿಡಿದು ಅಪ್ಪ ಅಮ್ಮಗಳ ಜೊತೆಗೆ ಚರ್ಚೆ ಮಾಡ್ಲಿಲ್ವಾ? ಚರ್ಚೆ ಮಾಡಿದ್ವಿ ಅಂತ, ಮತ್ತೆ ಮದ್ವೆ ಮಾಡಿದ್ರು. ಹಂಗೆ ಬೇಗ ಮದ್ವೆ ಆಯ್ತು, ಮತ್ತೆ ಕೃಷಿಲಿ ತೊಡಗಿಸ್ಕೊಂಡ್ವಿ. ಅಪ್ಪ ಅಮ್ಮಗಳ ಮಾತನ್ನ ಎಷ್ಟು ಮಕ್ಕಳು ಕೇಳ್ತಾರೆ, ಸರಿ ಅದು ಒಂಥರ ಜೀವನ ಅಂತ ಅನ್ಕೊಂಡು ಸ್ವೀಕರಿಸ್ತಾರೆ. ತವ್ರ ಮನೆಗೂ ಗಂಡನ ಮನೆಗೂ ಹೋಲಿಕೆ ಮಾಡಿ ನೋಡಿದ್ರೆ ಆ ಕಡೆ ಸಕಲೇಶ್ಪುರ ತಾಲೂಕು, ಇದು ಸೋಮಾರ್ಪೇಟೆ ತಾಲೂಕು, ತುಂಬಾ ವ್ಯತ್ಯಾಸ ಇಲ್ಲ ಅಂತ ಅನ್ಸುತ್ತೆ. ಏನ್ ಅನ್ಸುತ್ತೆ? ಅಂತ ತುಂಬಾ ವ್ಯತ್ಯಾಸ ಏನಿಲ್ಲ, ವೆದರ್ ಒಂದ್ ಸ್ವಲ್ಪ ಚೇಂಜ್, ಮತ್ತೆ ಆ ಕಡೆ ರೋಬಸ್ಟ, ಈ ಕಡೆ ಅರೇಬಿಕ, ಮತ್ತಿನ್ ಗದ್ದೆ ಕೆಲಸಗಳೆಲ್ಲ ಎಲ್ಲ ಒಂದೇ ಸಮ. ಹೇಗಿದೆ ನಿಮ್ಮ ಆಸಕ್ತಿ ಕೃಷಿಯಲ್ಲಿ? ಎಷ್ಟೋ ಜನ ಹೇಳ್ತಾರೆ ಪರವಾಗಿಲ್ಲ, ನಮ್ಮ ಯಜಮಾನರು ನೋಡ್ಕೊಂಡು ಹೋಗ್ತಾರೆ ಅಂತ ಅನ್ಕೊಂಡು. ನೀವು ಏನ್ ಜವಾಬ್ದಾರಿಗಳನ್ನ ತೆಗೆದುಕೊಳ್ತೀರಿ, ಹೇಗೆ ನಿಭಾಯಿಸ್ತದ್ರಿ? ಎಲ್ಲ ಕೆಲಸಗಳನ್ನ ಮಾಡ್ತೀವಿ, ಅವ್ರ ಮೇಲೆ ಹಾಕೋದಿಲ್ಲ. ಕೃಷಿಲಿ ಏನೇನ್ ಕೆಲಸಗಳಿರ್ತವೆ ಎಲ್ಲ ನಾವು ತೊಡಗಿಸ್ಕೊಳ್ತೀವಿ. ಆಳು ಕಾಳುಗಳನ್ನ ನಿರ್ವಹಣೆ ಮಾಡೋದು, ಹಣಕಾಸಿನ ವಿಚಾರ ಇದೆಲ್ಲ ಅದ್ ಇಬ್ರು ಸೇರ್ ಮಾಡ್ತೀವಿ. ಅರ್ಸಿಕಟ್ಟೆ ಅಂತ ಉಂಟಲ್ಲ, ಅಲ್ಲಿಂದ ಗದ್ದೆ ಕೆಲಸ ಟೈಮಲ್ಲಿ ಕಾಫಿ ಕುಯ್ಯಗೆಲ್ಲ ಬರ್ತಾರೆ, ಮತ್ತೆ ಇನ್ ಬೇರೆ ಕಪಾತ್ ಮಾಡೋದು ಆ ಕೆಲಸಕ್ಕೆಲ್ಲ ಇಲ್ಲಿ ಕೆಂಚಂಬಾಣೆ ಅಂತ ಉಂಟು, ಅಲ್ಲಿಂದ ಜನ ಬರ್ತಾರೆ. ಮಹಿಳೆಯರು ಪುರುಷರು ಕಾರ್ಮಿಕರಾಗಿ ಬರೋದಿದೆ, ಒಬ್ಬೊಬ್ಬರದ್ದು ಒಂದೊಂದರ ವರ್ತನೆ ಇರುತ್ತೆ. ನೋಡ್ಕೊಂಡು ನೋಡ್ಕೊಂಡು ಕೆಲವೊಬ್ರನ್ನ ಮುಂದುವರಿಸ್ತಾ ಇರಬೇಕು, ಕೆಲವೊಬ್ರನ್ನ ಬೇಡ ಅನ್ಬೇಕು. ಅಲ್ಲಮ್ಮ, ಇಲ್ಲ ನಮಗೆ ಒಂದ್ 10 ವರ್ಷದಿಂದ ಬೆಳೆ ಕೆಲಸ ಟೈಮಲ್ಲಿ ಕಾಫಿ ಕುಯ್ಯಕ್ ಬರ್ತಾರೆ, ಅವರು ಪರವಾಗಿಲ್ಲ, ಆ ಕೆಲಸ ಮುಗಿದ್ಮೇಲೆ ಹೋಯ್ತಾರೆ ಮತ್ತೆ ಬರ್ತಾರೆ, ಒಂದೆರಡು ತಿಂಗಳು ಇಲ್ಲೇ ಇರ್ತಾರೆ. ನಿಜ, ಮನೆಯ ಜವಾಬ್ದಾರಿನೂ ಬಹಳ ಮುಖ್ಯವಾದದ್ದು. ಎಷ್ಟೋ ಜನ ಹೇಳ್ತಾರೆ ಮನೆ ಕೆಲಸನೇ ನಿಭಾಯಿಸೋದು ಕಷ್ಟ, ಇನ್ನು ತೋಟ ಜಮೀನು ಗದ್ದೆ ಅನ್ನೋದು ಇನ್ನೂ ಕಷ್ಟವೇ. ನಮ್ಮ ಯಜಮಾನರು ನೋಡ್ಕೊಂಡು ಹೋಗ್ತಾರೆ, ನಮ್ಗೆ ಎಷ್ಟು ತೋಟ ಇದೆ ಜಮೀನ್ ಇದೆ ಅಂತ ನಮ್ಗೆ ಯಾಕೆ ಅನ್ಕೊಂಡು ಮಾತಾಡಿದೆ. ಏನಂತೀರಿ? ಆತರ ಮಾಡಿದ್ರೆ ಕೃಷಿಲಿ ಮುಂದೆ ಬರಕ್ ಆಗೋದಿಲ್ಲ, ಮನೆಯವರೆಲ್ಲ ಕೈ ಜೋಡಿಸ್ಬೇಕು, ಆಗನೇ ಆಗದು ಕೆಲಸ. ಮನೆ ಹತ್ತಿರದಲ್ಲೇ ತೋಟ ಇದೆಯಾ? ಹೇಗೆ? ಮನೆ ಹತ್ತಿರದಲ್ಲೇ ಇದೆ, ಇನ್ನೊಂದ್ ಸ್ವಲ್ಪ ಸ್ವಲ್ಪ ದೂರ ಹೋಗ್ಬೇಕು, ಗದ್ದೆ ಎಲ್ಲ ಹತ್ತಿರದಲ್ಲೇ ಉಂಟು, ಮನೆ ಸುತ್ತಮುತ್ತಾನೆ ತೋಟ. ಹತ್ರ ಇದ್ರಷ್ಟು ಅನುಕೂಲ ಕೆಲಸ ಮಾಡಿಸ್ಲಿಕ್ಕೆ, ಕೆಲಸ ಮಾಡ್ಲಿಕ್ಕೆ. ಅಲ್ಲಮ್ಮ, ಹೌದು ಹತ್ರ ಇದ್ರೆ ಅನುಕೂಲ. ಮಕ್ಕಳು ಬೆಳೆಯೋ ತನಕ ಮಕ್ಕಳ ಪೋಷಣೆ ಕೆಲಸಗಳೇ ಹೆಚ್ಚಾಗ್ಬಿಡ್ತವೆ. ಓದಿಸೋ ತನಕ ಒಂದ್ ರೀತಿಯ ಜವಾಬ್ದಾರಿ, ಓದಿದ ಬಳಿಕ ಓ ಇಷ್ಟನ ಜೀವನ ಅನ್ನೋ ತರ ಆಗ್ಬಿಡುತ್ತೆ. ಹೇಗನ್ಸುತ್ತೆ ಈಗ ಇಬ್ರು ಮಕ್ಕಳು ಹೊರಗಡೆ ಓದ್ಕೊಂಡು ಅವ್ರ ಪಾಡಿಗೆ ಅವ್ರ ಕೆಲಸ ಮಾಡ್ಕೊಂಡು ಹೋಗ್ತಾರೆ, ಈಗ ನಿಮ್ಗೆ ಏನನ್ಸುತ್ತೆ? ಈಗ ನಾವು ಶಕ್ತಿ ಉಂಟಲ್ಲ ದುಡಿತೀವಿ, ಮತ್ತೆ ಮಕ್ಕಳು ಗೊಬ್ಬರ ಹಾಕೋದು ಸ್ಪ್ರೇ ಮಾಡೋದು ಆ ಟೈಮಲ್ಲಿ ಬರ್ತಾರೆ, ಬಂದು ಅವರು ಕೆಲ್ಸಕ್ಕೆ ಸೇರ್ತಾರೆ. ಅವ್ರು ಚಿಕ್ಕವರಿದ್ದಾಗ್ಲಿಂದ ಕೃಷಿಯಲ್ಲಿ ಸೇರಿಸ್ತಾ ಬಂದ್ರೆ ಕಲಿಸ್ತಾ ಬಂದ್ರೆ ಕೆಲಸಗಳನ್ನ ಹೇಗೆ? ಚಿಕ್ಕದ್ರಿಂದನೂ ಗೊತ್ತು ಎಲ್ಲ ಕೆಲಸನು. ಬಹಳ ಮುಖ್ಯವಾದ ವಿಚಾರ ಏನಂದ್ರೆ ಅಥವಾ ವಿಶೇಷವಾದ ಏನಂದ್ರೆ, ಹಳ್ಳಿ ಕುಟುಂಬಗಳಲ್ಲಿ ಮಕ್ಕಳು ಸಣ್ಣವು ಎಷ್ಟ ಆಸಕ್ತಿಯಿಂದ ಅಪ್ಪ ಅಮ್ಮಗಳ ಜೊತೆ ಬರ್ತಾವ ಅಂದ್ರೆ ಹೇಳ್ತಿರೋದು, ಓಡೋಡ್ಕೊಂಡು ಬರ್ತವೆ. ಯಾಕಂದ್ರೆ ಶಾಲೆ ಇರಲ್ಲ, ಓಸರ್ ಇರಲ್ಲ, ಕಡ್ಡಾಯ ಏನಿರಲ್ಲ, ಅವುಗಳಿಗೆ ಪರಿಸರವನ್ನೇ ದೊಡ್ಡ ಪಾಠಶಾಲೆ. ಆದ್ರೆ ತಂದೆ ತಾಯಿಗಳು ತೋತೋತೋ ಬರಬೇಡ, ಗಲೀಜಾಗತ್ತೆ, ಕೊಳೆ ಆಗತ್ತೆ, ಸಗಣಿ ಅಂಟ್ಕೊಳ್ಳುತ್ತೆ, ಕೆಸರಾಗತ್ತೆ, ಬೀಳ್ತೀಯ ಏನೇನೋ ಅನ್ಕೊಂಡು ದೂರ ಇಟ್ಬಿಡ್ತಾರೆ. ಏನು ಆಸ್ಪತ್ರೆಯಲ್ಲಿ ಬೆಳೆಸ್ದಂಗೆ ಬೆಳೆಯೋ ತನಕ ಹಾಗೆ ಬೆಳೆಸ್ತಾ ಹೋಗ್ತಾರೆ. ನೀವು ಹೇಗ್ ಬೆಳೆಸಿದ್ರಿ? ನಾವು ಹಾಗೇನಿಲ್ಲ, ಮಾಮೂಲಿ ಹಿಂಗೆ ಗದ್ದೆ ತೋಟಕ್ಕೆಲ್ಲ ಚಿಕ್ಕದ್ರಿಂದನೂ ಬರ್ತಿದ್ರು, ಹಂಗೆ ಬೆಳೆಸಿದ್ವಿ. ಸಹಜವಾಗಿ ಮಕ್ಕಳು ಬೆಳೆದಷ್ಟು ಅದೊಂಥರ ಅವರ ಆರೋಗ್ಯಕ್ಕೂ ಮನೆತನದ ಬೆಳವಣಿಗೆಗೂ ಮತ್ತೆ ಇತರೆ ವಿಚಾರಗಳಿಗೂ ಪೂರಕವಾದದೆ. ಮಕ್ಕಳಿಗೂ ಆಸಕ್ತಿ ಬೆಳೀತಾ ಹೋಗ್ತದೆ, ಒಲವು ಮೂಡುತ್ತೆ, ಕೃಷಿ ಬಗ್ಗೆ ಅಭಿಮಾನ ಬರುತ್ತೆ, ಮತ್ತೆ ಮುಂದಿನ ದಿನಗಳಲ್ಲಿ ಅವ್ರ ಜವಾಬ್ದಾರಿಗಳನ್ನ ತೆಗೆದುಕೊಂಡು ನಿಭಾಯಿಸೋ ನಿಟ್ಟಿನಲ್ಲಿನೂ ಕಾರ್ಯಪ್ರವೃತ್ತರಾಗ್ತಾರೆ. ಕೃಷಿ ಕೆಲಸಗಳನ್ನ ಎಲ್ಲರೂ ಮಾಡಬೇಕಾಗಿರೋದು ಉಪಯುಕ್ತವೇ, ಯಾರೂ ಮಾಡಬಾರದಂತ ಎಲ್ಲೂ ಇಲ್ಲ. ಸಣ್ಣ ಮಕ್ಕಳಿಂದ ಹಿಡಿದು ಹಿರಿಯರು ವೃದ್ಧರು ಸಹ ಭಾಗಿಯಾಗಿ ಆನಂದ ಪಡಬಹುದು ಅಲ್ಲಮ್ಮ. ಹೌದು, ಇಲ್ಲಿ ಎಲ್ಲ ಮನೆಗಳಲ್ಲೂ ಅಷ್ಟೇ ಎಲ್ಲ ಕೆಲಸ ಮಾಡ್ತಾರೆ. ಜೇನು ಸಾಕಾಣಿಕೆಯಲ್ಲಿ ನೀವೇನ್ ತಿಳ್ಕೊಂಡಿದ್ದೀರಮ್ಮ? ಜೇನು ಸಾಕಾಣಿಕೆ ಅದು ಸುಲಭದ ವ್ಯವಸಾಯ ಅಂತ ಗೊತ್ತು. ಒಳ್ಳೆ ರೇಟ್ ಉಂಟು. ಈಗ ನಮ್ಮ ಮನೆಯಲ್ಲಿ 10 ತುಂಬಿದ ಜೇನು ಪೆಟ್ಟಿಗೆಗಳುಂಟು. ಇನ್ನು 8 ಪೆಟ್ಟಿಗೆ ಅದೆಲ್ಲ ಚಂದಿಗೆ ಅಂತ ಕೆಂಪಿರುವೆ ಅದು ಏಳ್ಸ್ಬಿಟ್ಟು ಎಲ್ಲ ಹೋಗ್ಬಿಡ್ತು. ಜೇನು ಕೃಷಿ ಚೆನ್ನಾಗುಂಟು, ಪಾರ್ಟ್ ಟೈಮ್ ಕೆಲಸ ಮಾಡ್ಕೊಂಡ್ರೆ ಆಯ್ತು. ಅದಕ್ಕೆ ಕೆಲವೊಂದ್ಸರಿ ಒಂದಿನ ಯಾಕೆ ಒಂದ್ ವಾರ ಏನು ಕೆಲಸ ಮಾಡಿದ್ರು ಅವಟ್ಕವೇ ಕೆಲಸ ಮಾಡ್ಕೊಂಡು ತುಪ್ಪವನ್ನ ಕೊಡ್ಲಿಕ್ಕೆ ಸಿದ್ಧತೆ ಮಾಡ್ಕೊಳ್ತವೆ. ಈಗ ಕಳೆ ತೆಗಿಬೇಕು, ನೀರ್ ಕೊಡ್ಬೇಕು, ಗೊಬ್ಬರ ಹಾಕ್ಬೇಕು, ಔಷಧಿ ಹೊಡಿಬೇಕು ಅನ್ನೋ ತರ ಏನು ಇರೋದಿಲ್ಲ ಅಲ್ವಾ? ಹೌದು, ಆತರ ಏನಿಲ್ಲ. ಮತ್ತೆ ಜೇನ್ ತೆಗೆ ಸೀಸನ್ ಅಲ್ಲಿ 15 ದಿನಕ್ಕೊಂದ್ಸಲ ತೆಗೆದ್ರಾಯ್ತು. ನೀವು ಜೇನು ಪೆಟ್ಟಿಗೆಗಳನ್ನ ಶುಚಿ ಮಾಡೋದು, ಜೇನು ತುಪ್ಪ ತೆಗೆಯೋದು, ಇದರಲ್ಲಿನೂ ಏನಾದ್ರೂ ಕೆಲಸಗಳನ್ನ ಕಂಡ್ಕೊಂಡಿದ್ದೀರಾ ಅಥವಾ ಭಾಗಿಯಾಗಿದ್ದೀರಾ? ಹೇಗೆ ಜೇನು ಪೆಟ್ಟಿಗೆ ಶುಚಿ ಮಾಡಕ್ಕೆಲ್ಲ ಹೋಗೋದಿಲ್ಲ, ಹುಳ ಕಚ್ಚುತ್ತೆ ಅಂತ. ಮತ್ತೆ ಜೇನ್ ತೆಗಿಯಾಗೆಲ್ಲ ಹೆಲ್ಪ್ ಮಾಡ್ತೀವಿ. ಅದಾಗ್ಲಿನೂ ಜೇನು ನೊಣಗಳು ಚುಚ್ಚಿರ್ಬೇಕಲ್ವಾ? ಚುಚ್ಚೈತೆ, ಜೇನ್ ತೆಗಿಯಾಗ ಕಚ್ಚುತ್ತೆ. ಎಲ್ಲಾ ಟೈಮ್ ಇಲ್ಲ, ಅದ್ ಮಾಸ್ಕ್ ಎಲ್ಲ ಹಾಕತ್ತೀವಿ ನಾವು, ಗ್ಲೌಸ್ ಮಾಸ್ಕ್ ಅಂತ. ಅವುಗಳ ಚಟುವಟಿಕೆ ಗೊತ್ತಾಗುದಿಲ್ಲ, ಯಾವಾಗ ಯಾರಿಗೆ ಹೊಡಿತದೆ ಅಂತ ಅನ್ಕೊಂಡು. ಅದು ಒಳ್ಳೇದು ಒಂದ್ ರೀತಿಯಲ್ಲಿ ಆರೋಗ್ಯಕ್ಕೆ. ಮನೆ ಸುತ್ತಮುತ್ತ ಜೇನು ಪೆಟ್ಟಿಗೆಗಳನ್ನ ಇಟ್ಕೊಂಡಿದ್ರ ತೋಟದಲ್ಲಿನೂ ಇಟ್ಕೊಂಡಿದ್ರೆ ಹೇಗೆ? ತೋಟದಲ್ಲಿಲ್ಲ, ಮನೆ ಸುತ್ತಮುತ್ತ. ಅದು ತೆಗಿಯಕ್ಕೆ ತೋಟಕ್ಕೆ ಹೋಗ್ಬೇಕಲ್ಲ ಕಷ್ಟ ಅನ್ಬಿಟ್ಟು ಹತ್ರದಲ್ಲ ಇಟ್ಕೊಂಡಿದೀವಿ. ತವ್ರ ಮನೆಯಿಂದ ಬಂದು ಎಷ್ಟು ವರ್ಷ ಆಯ್ತು ಮೇಲೆ? 25 ಆಯ್ತು. 25 ವರ್ಷದಲ್ಲಿ ನಾನಾ ರೀತಿಯ ಅನುಭವಗಳಾಗಿದ್ದಾವೆ ಜೀವನದಲ್ಲಿ. ಎಷ್ಟು ನಾವು ಕೆಲಸಗಳನ್ನ ಕಲಿತರು ತಪ್ಪೇನಿಲ್ಲ, ಕೃಷಿಯಲ್ಲಿ ಎಷ್ಟು ನಾವು ಭಾಗಿಯಾದ್ರೂ ಸಾಲದೆ. ಅದಕ್ಕೆ ಆರಂಭ ಅಂತ ಹೇಳೋದು, ಇದಕ್ಕೆ ಅಂತ್ಯ ಅನ್ನೋದಿಲ್ಲ. ಅದರಲ್ಲಿ ಆನಂದ ಪಡಿಬೇಕು, ಅಭಿವೃದ್ಧಿನೂ ಕಾಣಬೇಕು. ಹೇಗನ್ನಿಸುತ್ತೆ, ನೀವು ಬಂದ ಪ್ರಾರಂಭಿಕ ವರ್ಷಗಳಲ್ಲಿ ನಿಮ್ಮ ಗಂಡನ ಮನೆಯ ಒಂದು ವ್ಯವಸ್ಥೆ ಅಥವಾ ಆರ್ಥಿಕ ಪರಿಸ್ಥಿತಿ ಅಥವಾ ಇನ್ನು ಬೇರೆ ಬೇರೆದು ಈಗ ನೀವು ಕಂಡದ್ದು ಏನಂತ ಗಮನಕ್ಕೆ ಬರ್ತಾ ಇದೆ? ಆರ್ಥಿಕ ಪರಿಸ್ಥಿತಿ ಅಂದ್ರೆ ಚೆನ್ನಾಗೇ ಇತ್ತು, ಆದ್ರೆ ಕೆಲಸಗಳು ಗೊತ್ತಿರ್ಲಿಲ್ಲ ನನಗೆ. ಫಸ್ಟ್ ಇಲ್ಲಿ ಬಂದಾಗ ಇಲ್ಲಿ 25 ವರ್ಷದಲ್ಲಿ ತುಂಬಾ ಕಲಿತೆ, ಕೆಲಸ ಎಲ್ಲ ಕಲಿತೆ. ತೋಟದ ಕೆಲಸ, ಗದ್ದೆ ಕೆಲಸ, ಮನೆ ಕೆಲಸ, ಅಡಿಗೆ ಎಲ್ಲ ಪ್ರತಿಯೊಂದನ್ನು ಇಲ್ಲಿ ಬಂದ್ಮೇಲೆ ಕಲಿತೆ. ಮನ್ಸಾರಿ ಇಷ್ಟಪಟ್ಟು ಭಾಗಿಯಾದಾಗ ಏನೆಲ್ಲ ಕಲಿತೀವಿ, ಇಲ್ಲದ ಹೋದ್ರೆ ಕಲಿಯೋದು ಅಷ್ಟಕ್ಕಷ್ಟೇ ಅಂತ ಹೇಳೋದಿದೆ. ನಿಮ್ಮ ಅನುಭವಗಳನ್ನ ಹಂಚಿಕೊಂಡ್ರಮ್ಮ, ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೇಳಿದ್ರೆ ಇದುವರೆಗೆ ಸೋಮವಾರಪೇಟೆ ತಾಲೂಕು ಹರಗ ಗ್ರಾಮದ ದಿನೇಶ್ ಎಚ್ ಪಿ ಅವರ ಪತ್ನಿ ಪ್ರೀತಿ ಅವರು ಮಾತನಾಡಿದರು. ಇದುವರೆಗೆ ಕೃಷಿಯಲ್ಲಿ ನಿರತರಾದ ನಾರಿಯರ ಕಾಯಕವನ್ನು ಪರಿಚಯಿಸುವ ಕಾರ್ಯಕ್ರಮ ನಾರಿ ದಾರಿ ಮೂಡಿಬಂತು. ನಿರ್ಮಾಣ ವಿಜಯ್ ಅಂಗಡಿ. ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಕುಟುಂಬದಲ್ಲಿ ಮಹಿಳೆ ಕಲ್ಯಾಣಕ್ಕೆ ಕಹಳೆ, ಕುಟುಂಬದಲ್ಲಿ ಮಹಿಳೆ ಕಲ್ಯಾಣಕ್ಕೆ ಕಹಳೆ. ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಏಳಿಗೆಗೆ ದಾರಿ, ಏಳಿಗೆಗೆ ದಾರಿ. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನೂ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 180 1 5 5 1 ಕರೆ ಮಾಡಿ. ಇದು ಯಾರ ನಂಬರ್? ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ

ಎಲ್ಇಡಿ, ಫ್ರಿಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827223018. ಸುದ್ದಿ ಜೊಂಪಿ ಓದುತ್ತಿರವು ಉಳುವರನ ರೋಷನ್ ವಸಂತ್. ಜೊಂಪಿನ ವಿವರ: ಕೊಡಗು ಅರಣ್ಯ ವೃತ್ತ ಮಡಿಕೇರಿ ವನ್ಯಜೀವಿ ವಿಭಾಗದ ಕಡೆಯಿಂದ ಬೇರೆ ಬೇರೆ ಸಂಸ್ಥೆಗಳ ಕೂಡುಕೂಟಲಿ ಸುಸ್ಥಿರ ಪರಿಸರಕ್ಕಾಗಿ ಪ್ರಮುಖ ಜೀವಿಗಳ ಪುನರುತ್ಥಾನ ಅಂತ ಹೇಳುವ ಘೋಷಣೆಯೊಟ್ಟಿಗೆ ಏರ್ಪಾಡು ಮಾಡಿಕೊಂಡಿದ್ದ 68ನೇ ವನ್ಯಜೀವಿ ಸಪ್ತಾಹ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯ ಜೀವ ವೈದ್ಯ ಮಂಡಳಿನ ಅಧ್ಯಕ್ಷ ನಾಪಂಡ ರವಿ ಕಾಳಪ್ಪ ಚಾಲನೆ ಕೊಟ್ಟು ಅಲ್ಲಿಂದ ಅಧ್ಯಕ್ಷರು ಮಾತಾಡಿ, ಎಲ್ಲವೂ ಕಾಡು ಮತ್ತು ಕಾಡು ಪ್ರಾಣಿಗಳ ರಕ್ಷಣೆ ಮಾಡಿ ಜೀವ ವೈವಿಧ್ಯನ ಉಳಿಸಿ ಮುಂದಿನ ಪೀಳಿಗೆಗೆ ಒಳ್ಳ ಪರಿಸರನ ಕಾಪಾಡೋಕ್ಕೂ, ಕಾಡಿನ ರಕ್ಷಣೆಯಿಂದ ಒಳ್ಳ ಮಳೆ ಆದೆ ಮುದ್ದಿನ ಗಿಡಗ ಕಾಡಲಿ ಸಿಕ್ಕಿದೆ, ಅದರಿಂದ ಎಲ್ಲವೂ ಕಾಡು ಮತ್ತು ಕಾಡು ಪ್ರಾಣಿಗಳ ಸಂಪತ್ತಿನ ರಕ್ಷಣೆ ಮಾಡೋಕ್ಕೂ ಅಂತ ಹೇಳ್ದು. ರಾಷ್ಟ್ರೀಯ ಹಸಿರು ಪಡೆನ ಜಿಲ್ಲಾ ನೋಡಲ್ ಅಧಿಕಾರಿ ಟಿಜಿ ಪ್ರೇಮ್ಕುಮಾರ್ ಮಾತಾಡಿ, ಕಾಡಿಗೆ ನಾವು ಮಾಡುವ ಯಾವುದೇ ತರದ ಉಪದ್ರವ ಇಡೀ ಪರಿಸರದ ವ್ಯವಸ್ಥೆಗೆ ಕಂಟಕನ ತಂದದೆ, ಆದ್ದರಿಂದ ಗಿಡ ಮತ್ತು ಪ್ರಾಣಿಗಳ ನಾವೆಲ್ಲವೂ ರಕ್ಷಣೆ ಮಾಡೋಕ್ಕೂ ಅಂತ ಹೇಳ್ದು. ಕಾರ್ಯಕ್ರಮದಲ್ಲಿ ಮುಖ್ಯಪಟ್ಟವು ಕೂಡಿಯಾಡಿದ್ದು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಕಚೇರಿಯಲ್ಲಿ ಹೊಸದಾಗಿ ಸುರಾಗಿರುವ ಗ್ರಂಥಾಲಯ ಮತ್ತು ಪತ್ರಕಾರ ವಿಭಾಗಕ್ಕೆ ಇಂದು ಅಕಾಡೆಮಿನ ಕಚೇರಿಯಲ್ಲಿ ಇಂದಿರಾ ದೇವಿ ಪ್ರಸಾದವು ಚಾಲನೆ ಕೊಟ್ಟು ಅಲ್ಲಿಂದ ಅವು ಮಾತಾಡಿ, ಅಕಾಡೆಮಿನ ಸುರುಣ ಅಧ್ಯಕ್ಷರಾಗಿದ್ದ ಎನ್ಎಸ್ ದೇವಿ ಪ್ರಸಾದವು ಸಂಪಾಜನ ಮನೆಯಲ್ಲಿದ್ದ ಅರೆಭಾಷೆ ಹಂಗೆ ಬೇರೆ ಬೇರೆ ಸಂಶೋಧನಾ ದಾಖಲೆ ಪುಸ್ತಕಗಳ ಅಕಾಡೆಮಿಗೆ ಕೊಡೋಕುತ್ತ ಹೇಳಿದ್ದು, ಅವು ಹೇಳ್ದಂಗೆ ಅಕಾಡೆಮಿಗೆ 1400 ಪುಸ್ತಕಗಳ ದಾನ ಆಗಿ ಕೊಟ್ಟಳು. ಈ ಪುಸ್ತಕಗಳ ಪ್ರಯೋಜನ ಎಲ್ಲವೂ ಪಡ್ಕೊಳೋಕುತ್ತ ಹೇಳ್ದು. ಅಕಾಡೆಮಿನ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಕಜಗದೇವ್ ಮಾತಾಡಿ, ಅಕಾಡೆಮಿನ ಗ್ರಂಥಾಲಯಲ್ಲಿ 2000 ಜಾಸ್ತಿ ಪುಸ್ತಕಗಳು ಉಂಟು, ಇದನ್ನೆಲ್ಲವೂ ಬಳಸಿಕೊಳ್ಳೋಕ್ಕೂ, ಅಕಾಡೆಮಿಲಿ ಒಳ್ಳ ಗ್ರಂಥಾಲಯನ ಶುರು ಮಾಡೋಕುತ್ತ ತುಂಬ ದಿನದ ಧ್ಯಾನ ಮಾಡಿದ್ದು, ಹಂಗೆ ಗ್ರಂಥಾಲಯನ ಶುರು ಮಾಡಿಡುತ್ತಾ ಹೇಳ್ದು. ಕಾರ್ಯಕ್ರಮದಲ್ಲಿ ಅಕಾಡೆಮಿನ ಸದಸ್ಯರು ಸೇರಿದಂಗೆ ಮುಖ್ಯಪಟ್ಟವು ಕೂಡಿಯಾಡಿದ್ದು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಹಂಗೆ ಜಿಲ್ಲಾ ಪ್ರಾಣಿದಯಾ ಸಂಘ ಇವರ ಕೂಡುಕೂಟಲಿ ಇದೇ ತಿಂಗಳ 10 ಬೆಳಿಗ್ಗೆ 9:30 ಮಡಿಕೇರಿ ಹತ್ತಿರದ ಕೆ ನಿಡುಗುಣೆ ಗ್ರಾಮದಲ್ಲಿ ಕಟ್ಟಿರುವ ಸರ್ಕಾರಿ ಜಿಲ್ಲಾ ಗೋಶಾಲೆನ ಉದ್ಘಾಟನಾ ಕಾರ್ಯಕ್ರಮ ನಡೆದಿದೆ. ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಬಿಸಿ ನಾಗೇಶ್, ಪಶುಸಂಗೋಪನಾ ಮಂತ್ರಿ ಪ್ರಭು ಚವ್ಹಾಣ್, ಶಾಸಕರು, ಸಂಸದ ಸೇರಿದಂತೆ ಮುಖ್ಯಪಟ್ಟವು ಕೂಡಿಯಾಡಿವೆ. ಮಡಿಕೇರಿ ಕರೆಂಟ್ ಉಪಕೇಂದ್ರದಿಂದ ಹೊರಗೆ ಹೋಗುವ ಭಾಗಮಂಡಲ ಪೀಡರ್, ಪೊನ್ನಂಪೇಟೆ, ಹಾತೂರು, ವಿರಾಜಪೇಟೆ, ಚೆಂಬೆಬೆಳ್ಳೂರು, ಸೋಮವಾರಪೇಟೆ, ಅಬುರ್ಕಟ್ಟೆ, ಕುಶಾಲ್ ನಗರ, ಭುವನಗಿರಿ ಕರೆಂಟ್ ಉಪಕೇಂದ್ರಗಳಲ್ಲಿ ರಿಪೇರಿ ಕೆಲಸ ಇರುವುದರಿಂದ ಇದೇ ತಿಂಗಳ 11 ಬೆಳಿಗ್ಗೆ 9:00 ಸಾಯಂಕಾಲ 5 ಮುಟ ಅಪ್ಪಂಗಳ, ಬೆಟ್ಟಗೇರಿ, ಕಾರುಗುಂದ, ಚೇರಂಬಾಣೆ, ಭಾಗಮಂಡಲ, ಹಾತೂರು, ಕುಂದ, ಕಳತ್ಮಾಡು, ಕೈಕೇರಿ, ಚಂಬೆಬೆಳ್ಳೂರು, ಒಂಟಿಯಂಗಡಿ, ದೇವಣಗೇರಿ, ಹಾಲುಗುಂದ, ಅಬುರ್ಕಟ್ಟೆ, ಮೋರಿಕಲ್ಲು, ಮಸಗೋಡು, ನೆರುಗಳಲೆ, ಭುವನಗಿರಿ, ಹಾರಂಗಿ, ಸೀಗೆಹೊಸೂರು, ಮೊದಲಾಪುರ ಸೇರಿದಂಗೆ ಸುತ್ತಮುತ್ತ ಕರೆಂಟ್ ಇರುವುದಿಲ್ಲ ಇಲಾಖೆನ ಕಾರ್ಯನಿರ್ವಾಹಕ ಇಂಜಿನಿಯರ್ ತಿಳಿಸಿಡೋ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹಂಗೆ ಪರಿಶಿಷ್ಟವರ್ಗಳ ಕಲ್ಯಾಣ ಇಲಾಖೆ ಇವರ ಕೂಡುಕೂಟಲಿ 9:00 ಬೆಳಿಗ್ಗೆ 10:00 ಮಡಿಕೇರಿ ಪೇಟೆನ ಕಾವೇರಿ ಕಲಾಕ್ಷೇತ್ರದಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮ ಏರ್ಪಾಡಾಟು. ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಬಿಸಿ ನಾಗೇಶ್, ಶಾಸಕರು, ಸಂಸದ, ಜನಪ್ರತಿನಿಧಿ ಸೇರಿದಂತೆ ಮುಖ್ಯಪಟ್ಟವು ಕೂಡಿಯಾಡಿವೆ. ಮಡಿಕೇರಿಯಲ್ಲಿರುವ ಇಸಿಎಚ್ಎಸ್ ಪಾಲಿಕ್ಲಿನಿಕ್ಲಿ ಇದೇ ತಿಂಗಳ 10 ಮುಟ ಡಾಕ್ಟರ್ಗೆ ಇರದುಲೆ ರೆಫರಲ್ನ ಅವಶ್ಯಕತೆ ಇದ್ದರೆ ವಿರಾಜಪೇಟೆ ಪಾಲಿಕ್ಲಿನಿಕ್ಗೆ ಹೋಗಿ ತಕೊಳ್ಳುತ್ತ ಕ್ಲಿನಿಕ್ನ ಪ್ರಕಟಣೆ ತಿಳಿಸಿಟ್ಟು. ಜಿಲ್ಲಾಧಿಕಾರಿಯವರ ನಡೆ ಹಳ್ಳಿಯ ಕಡೆ ಗ್ರಾಮವಾಸ್ತವ್ಯ ಕಾರ್ಯಕ್ರಮ ಇದೇ ತಿಂಗಳ 15 ಬೆಳಿಗ್ಗೆ 10:00 ಪೊನ್ನಂಪೇಟೆ ತಾಲೂಕು ಬಾಳಲೆ ಹೋಬಳಿನ ನಿಟ್ಟೂರು ಗ್ರಾಮ ಪಂಚಾಯಿತಿ ಸಭಾಬಾಳಲಿ ನಡೆದಿದೆ. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗ ಹಂಗೆ ಜಿಲ್ಲಾ ಮಟ್ಟದ ಅಧಿಕಾರಿಗ ಭಾಗವಹಿಸಿವೆ. ಸಾರ್ವಜನಿಕರು ಬೇರೆ ಬೇರೆ ಇಲಾಖೆಗಳಿಗೆ ಸಂಬಂಧಪಟ್ಟಂಗೆ ಪುಕ್ಕಾರಗೈದರೆ ಇದೇ 11 ಸಂಬಂಧಪಟ್ಟ ನಾಡ ಕಚೇರಿ, ತಾಲೂಕು ಕಚೇರಿಗೆ ಕೊಡಕುತ್ತ ಹೆಚ್ಚುವರಿ ಜಿಲ್ಲಾಧಿಕಾರಿಗ ತಿಳಿಸೋಳು. ಸೆಪ್ಟೆಂಬರ್ ಆಖೀರಿವರೆಗಿನ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳ ಜಿಲ್ಲಾ ಮಟ್ಟದ ತ್ರೈಮಾಸಿಕ ಸಭೆ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಬಿಸಿ ನಾಗೇಶ್ ಅವರ ಅಧ್ಯಕ್ಷತೆಯಲ್ಲಿ ಇದೇ ತಿಂಗಳ 10 ಬೆಳಿಗ್ಗೆ 11 ಮಡಿಕೇರಿ ಜಿಲ್ಲಾ ಪಂಚಾಯತಿನ ಸಭಾಪಾಡಲಿ ನಡೆದಿದ್ದ ಪಂಚಾಯತಿನ ಸಿಇಒ ತಿಳಿಸೋಳು. ಗುಜರಾತ್ನಲ್ಲಿ ನಡೀತಿರುವ ರಾಷ್ಟೀಯ ಆಟೋಟಲ್ಲಿ ಜಿಲ್ಲೆನ ತೀತರಮಾಡ ಸಿಂಚಲ್ ಕಾವೇರಮ್ಮವು 400 ಹರ್ಡಲ್ಸ್ಲಿ ಕಂಚಿನ ಪದಕನ ಪಡ್ಕೊಂಡು ಸಾಧನೆ ಮಾಡಿಳು. ಹೆಸರು ಪಡೆದ ಮೈಸೂರು ದಸರಾ ಸ್ತಬ್ಧ ಚಿತ್ರದಲ್ಲಿ ಕೊಡಗು ಜಿಲ್ಲಾ ಪಂಚಾಯತಿನ ಕಡೆಯಿಂದ ಪ್ರಸ್ತುತಪಡಿಸಿದ ಸ್ತಬ್ಧ ಚಿತ್ರ ಸುರ್ಣ ಇನಾಮ ಸಿಕ್ಕಿತ್ತು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಕಡೆಯಿಂದ ಈ ತಿಂಗಳಲ್ಲಿ ಮಹಿಳಾ ಸಂತಾನ ಹರಣ ಶಸ್ತ್ರಚಿಕಿತ್ಸಾ ಶಿಬಿರ ನಡೆದಿದೆ. 12 ಸೋಮವಾರಪೇಟೆ ಸಾರ್ವಜನಿಕ ಆಸ್ಪತ್ರೆ, 14 ಕುಶಾಲ್ ನಗರ, 21 ಪಾಲಿಬೆಟ್ಟ ಮತ್ತೆ ಸಿದ್ದಾಪುರ, 28 ಗೋಣಿಕೊಪ್ಪ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸಾ ಶಿಬಿರ ನಡೆದಿದೆ. ಹಂಗೆ 11 ಸಿದ್ದಾಪುರ, 15 ಮಾದಾಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಟ್ಯೂಬೆಕ್ಟಮಿ ಶಸ್ತ್ರಚಿಕಿತ್ಸೆ ಏರ್ಪಾಡಾಟುತ್ತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗ ತಿಳಿಸೋಳು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ, ಮಹದೇವಪೇಟೆ, ಮಡಿಕೇರಿ. ಮತದಾತ ಜಂಕ್ಷನ್. ಮತದಾತ ಜಂಕ್ಷನ್ ಬರಲಿರುವ ಚುನಾವಣೆಗೆ ಮುನ್ನುಡಿ ಮತದಾತ ಜಂಕ್ಷನ್. ಒಕ್ಕೂಡಲು ಜನ ಓಟಿನೊಂದಿಗೆ ಓಟು ಆಗುವುದು ಲೋಕತಂತ್ರದ ಸಿಸ್ಟಮ್. ಮತದಾರರು ಒಂದಾದರೆ ಅದು ಎಂಥ ಹೊಸ ಕನೆಕ್ಷನ್. ಮತದಾನದ ಮಹತ್ವ, ಚುನಾವಣೆ ಪ್ರಕ್ರಿಯೆ, ಮತದಾರರ ಹಕ್ಕಿನ ಜಾಗೃತಿ ಮೂಡಿಸುವ ಸರಣಿ ಮತದಾತ ಜಂಕ್ಷನ್. ಪ್ರತಿ ಶುಕ್ರವಾರ ಸಂಜೆ 7:45 ಎಫ್ಎಂ ರೈನ್ಬೋ ಹಾಗೂ ವಿವಿಧ ಭಾರತಿ ಕನ್ನಡ ವಾಹಿನಿಯಲ್ಲಿ ಮತದಾತ ಜಂಕ್ಷನ್. ನೀವು ಮತದಾತ ಜಂಕ್ಷನ್ ಸರಣಿಯಲ್ಲಿ ಭಾಗವಹಿಸಬಹುದು. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳುವ ಪ್ರಶ್ನೆಗೆ ಉತ್ತರಿಸಿ ಬಹುಮಾನ ಗೆಲ್ಲಿ. ಹೆಚ್ಚಿನ ಮಾಹಿತಿಗೆ ಪ್ರತಿ ಶುಕ್ರವಾರ ತಪ್ಪದೆ ಕೇಳಿ ಮತದಾತ ಜಂಕ್ಷನ್. ವ್ಯಾಂಡಮ್ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಅಲ್ಲದೆ 0% ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಕಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 222-5571. ಕೊಡವ ಮುಕ್ಕಾಟಿರ ಫ್ಯಾಮಿಲಿ ಅಸೋಸಿಯೇಷನ್ ಇಂಡ ಕಾಲ್ತ್ರ ಮಹಾಸಭೆ ಇದೇ ಅಟ್ಟಾಂಗ ಚೆನ್ನಿಯಾಚೆ ಪೊಲಕ 11 ಶ್ರೀ ಮುಕ್ಕಾಟಿರ ಪಿ ಉತ್ತಯ್ಯ ಇಂಡ ಅಧ್ಯಕ್ಷತೆಯಲ್ಲಿ ಹರಿಹರ ಬೆಳ್ಳೂರು ಮುಕ್ಕಾಟಿರ ಒಕ್ಕತ್ರ ಸಮುದಾಯ ಭವನದ ನಡಪ ಒಕ್ಕ ಕಾರ್ಯಾಲಯ ಬಂತು ಕೂಡಿಯಾಡೋಣಂದು ಅಧ್ಯಕ್ಷ ಪಿ ಆಡಳಿತ ಮಂಡಳಿಕಾರ ಕಟ್ಟಂಡಿತ. September 22 ನಿಧನರಾದ ಮಡಿಕೇರಿ ಬಿಳಿಗೇರಿ ಗ್ರಾಮ ಪೂಜಾರಿರ ಸೋಮಯ್ಯ ಘನಾವತಿ ದಂಪತಿ ಪುತ್ರ ಲಿಕೇಶ್ ಅತಿಥಿ ಕರ್ಮಾಂತರ ನಾಳೆ ಶನಿವಾರ ಪೂರ್ವಾಹ್ನ 11 ಬಿಳಿಗೇರಿಯಲ್ಲಿರುವ ಸ್ವಗೃಹದಲ್ಲಿ ನಡೆಯಲಿದೆ. ಕುಟುಂಬಸ್ಥರು, ಊರಿನವರು, ಬಂಧು ಮಿತ್ರರು ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಆಗಮಿಸುವಂತೆ ಮೃತರ ತಂದೆ ತಾಯಿ, ಅಕ್ಕಂದಿರು, ಭಾವಂದಿರು ಹಾಗೂ ಕುಟುಂಬಸ್ಥರು ಕೋರಿದ್ದಾರೆ. ಡಿ ಟ್ವಿನ್ ಟೆಕ್ ಪತ್ರಿಕಾ ಭವನದ ಹತ್ತಿರ ಮಡಿಕೇರಿ. ನಮ್ಮಲ್ಲಿ ವಿವಿಧ ಕಂಪನಿಯ ಕಂಪ್ಯೂಟರ್, ಲ್ಯಾಪ್ಟಾಪ್, ಟ್ಯಾಬ್, ಪ್ರಿಂಟರ್, ಸಿಸಿ ಕ್ಯಾಮೆರಾ, ಯುಪಿಎಸ್, ಬ್ಯಾಟರಿ ಎಲ್ಲವೂ ಅಮೋಘ ಡಿಸ್ಕೌಂಟ್ ನೊಂದಿಗೆ. ಸಂಪರ್ಕಿಸಿ ಬೈರೆಡಿರ ಮದರ್. ಡಿ ಟ್ವಿನ್ ಟೆಕ್ ಪತ್ರಿಕಾ ಭವನದ ಹತ್ತಿರ ಮಡಿಕೇರಿ. September 23 ನಿಧನರಾದ ಕುಶಾಲನಗರ ನಿಸರ್ಗ ಬಡಾವಣೆಯಲ್ಲಿ ವಾಸವಿರುವ ಕಾಟಕೇರಿ ಗ್ರಾಮದ ಮೆಂತಡ್ಕ ನಾಣಯ್ಯ ಅವರ ತಿಥಿಕರ್ಮಾಂತರ ನಾಳೆ ಶನಿವಾರ ಪೂರ್ವಾಹ್ನ 11 ಮಡಿಕೇರಿ ಕೋಟೆ ಮಹಿಳಾ ಸಮಾಜದಲ್ಲಿ ನಡೆಯಲಿದೆ. ಕುಟುಂಬಸ್ಥರು, ಊರಿನವರು, ಬಂಧು ಮಿತ್ರರು ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಆಗಮಿಸುವಂತೆ ಮೃತರ ಪತ್ನಿ ವೇದಾವತಿ, ಮಕ್ಕಳಾದ ರೋಹಿತ್, ಲಿಖಿತಾ, ಅಳಿಯ ಮತ್ತು ಕುಟುಂಬಸ್ಥರು ಕೋರಿದ್ದಾರೆ. ಅಖಿಲ ಅಮ್ಮ ಕೊಡವ ವಿದ್ಯಾಭಿವೃದ್ಧಿ ಸಂಘದ ಕಾಲ್ತ್ರ ಮಹಾಸಭೆ ಪಿಂಜ ಜನಾಂಗತ್ರ ಓದುವ ಮಕ್ಕಕ್ಕೆ ಪುರುಡುಪಣ ಕೊಡುವ ಕಾರ್ಬಾರ್ ಇದೇ ನಾಳಾಂಕೆ ಒಯ್ಮದಂಗ್ ನಾರಾಚ ಪಲಾಕ ಗುಣಿಕೊಪತ್ಲುಳ್ಳ ಅಖಿಲ ಅಮ್ಮ ಕೊಡವ ಸಮಾಜತ್ರ ಕಟ್ಟಡದಲ್ಲಿ ಶ್ರೀ ನಾಳಿಯ ಮಂಡ ಉಮೇಶ್ ಕೆಚಮಯ್ಯ ಅಂಡ್ ಅಧ್ಯಕ್ಷತೆಯಲ್ಲಿ ನಡಪ. ಜನಾಂಗ ಬಾಂಧವೆಲ್ಲ ಸಮಯಕ್ಕೆ ಸರಿಯಾಯಿತು ಬಂತ್ ಸಾಕಾರ ತರನೊಂದು ಸಂಘದ ಅಧ್ಯಕ್ಷ ಪಿಂಜ ಆಡಳಿತ ಮಂಡಳಿಕಾರ ಕಟ್ಟಂಡಿತ. ಮೈತರಿ ಊರ ಮಂದತಮ್ಮೆ ಮಹಿಳಾ ಸಮಾಜದ 60 ಕಾಲತ್ರ ಮಾಸಭೆ ಇದೇ October 10 ನಾರಾಚ ನಡಪ. ಅದನ್ನು ಮುಪ್ಪಳೆ ಪಲಾಕ 10:00 ಆಟ ಪಾಠ ನಡಪ. ಮಧ್ಯಪ್ರಮಿದ ದಂಡಗಟ್ಟೆಗೆ ಸಮುದಾಯ ಭವನದ ಸಮಾಜದ ಅಧ್ಯಕ್ಷ ಕುಂಜಿರ ಸ್ವಾತಿ ಸನ್ನಿ ಐಂಡ ಕೊಲೋಕಾರಿಕಲು ಮಾಸಭೆ ನಡಪ. ಊರ ಎಲ್ಲಾ ಸದಸ್ಯ ಮಕ್ಕ ಬಂದಿದ್ದು ಕಾರ್ಯಕ್ರಮದ ಚಾರತೆ ನಡೆಸಿದರೊಂದು ಮೈತಾಡಿ ಮಂದತಮ್ಮ ಮಹಿಳಾ ಸಮಾಜದ ಅಧ್ಯಕ್ಷ ಪಿಂಜ ಆಡಳಿತ ಮಂಡಳಿಕರ ಕಟ್ಟಣಿತು. ಟೀಕ್ವುಡ್ ಫರ್ನಿಚರ್ ನಲ್ಲಿ ಎಕ್ಸ್ಚೇಂಜ್ ಮೇಳ. ನಿಮ್ಮ ಹಳೆ ಮರದ ಫರ್ನಿಚರ್ ಗಳನ್ನು ತನ್ನಿ, ಹೊಸ ಫರ್ನಿಚರ್ ಗಳೊಂದಿಗೆ ಎಕ್ಸ್ಚೇಂಜ್ ಮಾಡಿ. ಟೀಕ್ವುಡ್ ಫರ್ನಿಚರ್, ಮಡಿಕೇರಿ ರೋಡ್, ಕಾರೆಕಾಡ್, ನಾಪೋಕ್ಲು. ಕುಶಾಲನಗರದ ಗೌಡ ಸಮಾಜದ 2021-22 ಸಾಲಿನ ವಾರ್ಷಿಕ ಮಹಾಸಭೆ ಇದೇ October 9 ಭಾನುವಾರ ಪೂರ್ವಾಹ್ನ 10 ಕುಶಾಲನಗರದ ಗೌಡ ಸಮಾಜ ಕಲ್ಯಾಣ ಮಂಟಪದಲ್ಲಿ ಅಧ್ಯಕ್ಷರಾದ ಕೂರನ ಪ್ರಕಾಶ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಸಮಾಜದ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸಭೆಯನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ಗೌಡ ಸಮಾಜ ಕುಶಾಲನಗರ ಇದರ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರು ವಿನಂತಿಸಿಕೊಂಡಿದ್ದಾರೆ. ಹಲವಾರು ವರ್ಷಗಳಿಂದ ಕೊಡಗಿನಲ್ಲೇ ಮನೆ ಮಾತಾಗಿ ಇಂದಿಗೂ ಅದೇ ಗುಣಮಟ್ಟದ ಸೇವೆಯನ್ನು ನೀಡುತ್ತಾ ಜನರ ವಿಶ್ವಾಸವನ್ನು ಉಳಿಸಿಕೊಂಡಿರುವ ಏಕೈಕ ಫರ್ನಿಚರ್ ಮಳಿಗೆ ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್. ಕ್ವಾಲಿಟಿ, ಪ್ಯೂರಿಟಿ, ಗ್ಯಾರಂಟಿಗೆ ಮತ್ತೊಂದು ಹೆಸರು ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್. ಪ್ರಶಾಂತ್ ಫರ್ನಿಚರ್ನ ವಿಶಾಲ ಮಳಿಗೆಯಲ್ಲಿ ಬ್ರಾಂಡೆಡ್ ಕಂಪನಿಗಳ ಮ್ಯಾಟ್ರೆಸ್ಗಳು, ಪಿಲ್ಲೋ, ಪಿಲ್ಲೋ ಕವರ್ಸ್, ಬೆಡ್ ಸ್ಪ್ರೆಡ್ಗಳು, ಕ್ವಾಲಿಟಿ ಹಾಗೂ ಅತ್ಯಾಧುನಿಕ ಡಿಸೈನ್ಸ್ನ ವುಡನ್ ಫರ್ನಿಚರ್ಗಳು, ರಬ್ಬರ್ ಮ್ಯಾಟ್ಗಳು ಒಂದೇ ಮಳಿಗೆಯಲ್ಲಿ. ಬ್ರಾಂಡೆಡ್ ಮ್ಯಾಟ್ರೆಸ್ ಹಾಗೂ ಫರ್ನಿಚರ್ಗಳ ಮೇಲೆ 10-20% ಡಿಸ್ಕೌಂಟ್. ಭೇಟಿ ನೀಡಿ ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಕೊಡವ ಸಮಾಜ ಬಾಳಲೆ ಇಲ್ಲಿ V5 ವತಿಯಿಂದ ಇದೇ October 9 ಭಾನುವಾರ ಒಂದು ದಿನದ ಬಾಳಲೆ ನಮ್ಮೆ 2022 ಏರ್ಪಡಿಸಲಾಗಿದೆ. ಅಂದು ಬೆಳಿಗ್ಗೆ 10 5 ನಡೆಯಲಿರುವ ಈ ಬಾಳಲೆ ನಮ್ಮೆ 2022 ಮೇಳದಲ್ಲಿ ಫುಡ್ ಅಂಡ್ ಬ್ಯೂರೇಜಸ್, ಬೇಕರ್ ಗುಡ್ಡೀಸ್, ಟಾಯ್ಸ್ ಅಂಡ್ ಗೇಮ್ಸ್, ಪ್ಲಾಂಟ್ ಗ್ಯಾಲರಿ, ಆಟೋ ಎಕ್ಸ್ಪೋ, ಆನ್ ದ ಸ್ಪಾಟ್ ಕಾಂಪಿಟೇಷನ್, ಮ್ಯಾಜಿಕ್ ಶೋ, ಲೈವ್ ಮ್ಯೂಸಿಕ್ ಏರ್ಪಡಿಸಲಾಗಿದೆ. ಸರ್ವರಿಗೂ ಸ್ವಾಗತ ಕೋರುತ್ತಿದ್ದಾರೆ V5 ಬಾಳಲೆ. ಮತದಾತ ಜಂಕ್ಷನ್. ಮತದಾತ ಜಂಕ್ಷನ್ ಬರಲಿರುವ ಚುನಾವಣೆಗೆ ಮುನ್ನುಡಿ ಮತದಾತ ಜಂಕ್ಷನ್. ಒಕ್ಕೂಡಲು ಜನ ಓಟಿನೊಂದಿಗೆ ಓಟು ಆಗುವುದು ಲೋಕತಂತ್ರದ ಸಿಸ್ಟಮ್. ಮತದಾರರು ಒಂದಾದರೆ ಅದು ಎಂಥ ಹೊಸ ಕನೆಕ್ಷನ್.